ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆಯೇ ಕೇಳು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಕೇಳು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 180 1 5 5 1 ಕರೆ ಮಾಡಿ. ಇದು ಯಾರು ನಂಬರೇನ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರೆ ಬಳತ್ತಿರುವವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 1 5 5 1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಎಣ್ಣೆ ತಾಳೆ ಕುರಿತ ರಾಷ್ಟೀಯ ಮಿಷನ್ ಕುರಿತ ಕಾರ್ಯಕ್ರಮ, ಬಳಿಕ ಕೃಷಿ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮದೆ ಗ್ರಾಮದ ಕೆಮ್ಮಾರನ ನವೀನ್ ಬಿದ್ದಪ್ಪ ಅವರೊಂದಿಗೆ ಸಂದರ್ಶನ. ಈಗ ಮೊದಲು ಎಣ್ಣೆ ತಾಳೆ ಕುರಿತ ಕಾರ್ಯಕ್ರಮ. ರಾಷ್ಟೀಯ ಖಾದ್ಯ ತೈಲಗಳ ಮಿಷನ್ನಲ್ಲಿ ಎಣ್ಣೆ ತಾಳೆ ಆಯಿಲ್ ಪಾಮ್ ಕೃಷಿಗೆ ಸಿಗುವ ಸೌಲಭ್ಯಗಳನ್ನು ಕುರಿತ ಮಾಹಿತಿ. ತೋಟಗಾರಿಕಾ ಉಪನಿರ್ದೇಶಕರಾದ ರವೀಂದ್ರ ಹಕಾಟಿ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000 ರಿಂದ 29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆ ಕಟ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಇದುವರೆಗೆ ರಾಷ್ಟ್ರೀಯ ಖಾದ್ಯ ತೈಲಗಳ ಮಿಷನ್ನಲ್ಲಿ ಎಣ್ಣೆ ತಾಳೆ ಆಯಿಲ್ ಪಾಮ್ ಕೃಷಿಗೆ ಸಿಗುವ ಸೌಲಭ್ಯಗಳನ್ನು ಕುರಿತ ಮಾಹಿತಿ ಕೇಳಿದಿರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮದೆ ಗ್ರಾಮದ ಕೆಮ್ಮಾರನ ನವೀನ್ ಬಿದ್ದಪ್ಪ ಅವರು ಇದ್ದಾರೆ. ಅವರನ್ನು ಮಾತನಾಡಿಸಿ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ನವೀನ್ ಬಿದ್ದಪ್ಪ ಅವರೇ. ನಮಸ್ತೆ ಸರ್. ಈಗ ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದಾರೆ? ಹುಟ್ಟಿದಾಗ ಕೃಷಿ ನೋಡ್ಕೊಬಂದಿರೋದು. ಕೃಷಿಯಲ್ಲಿ ತೊಡಗಿದಂದ್ರೆ ಒಂದು 6 ಲೆಕ್ಕ ತಗೋಬೋದಷ್ಟೇ. ಇದಕ್ಕೆ ಮುಂಚೆ ನಾನು ಹೊರಗಡೆ ಇದ್ದೆ. ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತೇವೆ. ಮತ್ತೆ ಯಾಕೆ ಬಿಟ್ರಿ ಅದನ್ನ? ಇಲ್ಲ, ನನಗೆ ಎಲ್ಲೋ ಒಂದು ಕಡೆ ನನ್ನ ಸಬ್ಕಾನ್ಸಿಯಸ್ ಲೆವೆಲ್ ನನಗೆ ಕೃಷಿಗೆ ಬರಬೇಕು ಅಂತಲೇ ಇತ್ತು. ಪಾಸಿಟಿವ್ ಕೊರೋನಾ ಬಂತು, ಆ ಟೈಮಲ್ಲಿ ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಈ ಕಡೆ ಶಿಫ್ಟ್ ಆದೆ. ಮತ್ತೆ ವಾಪಸ್ ಹೋಗಲಿಲ್ಲ? ಇಲ್ಲ ಇಲ್ಲ. ನವೀನ್ ಅವರು ಯಾವ್ಯಾವ ಬೆಳೆ ಬೆಳಿತೀರ? ಮುಖ್ಯವಾಗಿ ಗದ್ದೆಯಲ್ಲಿ ಭತ್ತ ಬೆಳಿತೀವಿ ಮುಂಗಾರಿಗೆ. ಬೇಸಿಗೆಯಲ್ಲಿ ನಾವು ಭತ್ತನೂ ಬೆಳಿತೀನಿ, ಜೊತೆಗೆ ಮುಸ್ಕಿನ ಜೋಳ ತರಕಾರಿಗಳು ಬೆಳಿತೀವಿ. ಇವು ಮುಖ್ಯವಾದ ಬೆಳೆಗಳು. ತೋಟಕ್ಕೆ ಬಂದಾಗ ಕಾಫಿ, ಕಿತ್ತಳೆ, ಮೆಣಸು, ಅಡಿಕೆ ಇವೆಲ್ಲ ಇದಾವೆ. ಹೌದು. ಮುಖ್ಯವಾಗಿ ಈಗ ಮುಂಗಾರಿನಲ್ಲಿ ಭತ್ತದ ಒಂದು ಕೃಷಿಗೆ ಬಂದರೆ ಯಾವ ತಳಿ ಬಳಸ್ಕೊಳ್ತೀರಾ ಮುಂಗಾರಿನಲ್ಲಿ? ಇದೇ ತಳಿ ಅಂತ ಪರ್ಟಿಕ್ಯುಲರ್ ಆಗಿಲ್ಲ, ಚೇಂಜ್ ಮಾಡ್ತಾ ಇರ್ತೀವಿ ವರ್ಷ ವರ್ಷ. BKB ಹಾಕ್ತಿದ್ದೋ ಮೊದಲು, ನಮ್ಮ ಡ್ಯಾಡಿ ಅವ್ರು ಇರಬೇಕಾದ್ರೆ ಕೆಂಪು ರಾಜಮುಡಿ ಹಾಕ್ತಿದ್ದೋ, ಇಂಟನ್ ಹಾಕಿದ್ದೀವಿ. ಹತ್ತಿರ ತುಂಗ, ತನು, ಮಧು ಈ ಥರದ್ದು ಬೆಳಿತೀವಿ. ಬೇರೆ ಬೇರೆ ತಳಿ ಬೆಳೆಸ್ಕೊಳ್ತಾ? ಅಂದ್ರೆ ಬೀಜವನ್ನು ನೀವೇ ಮಾಡ್ಕೊಳ್ತೀರೋ ಅಥವಾ ಕೊಂಡ್ಕೊಳ್ತೀರೋ? ಇಲ್ಲ, ಸದ್ಯಕ್ಕೆ ಬೀಜ ಡೆವಲಪ್ ಮಾಡೋದೇನು ಪ್ಲಾನ್ ಇಲ್ಲ, ಬಂದು ಹೊರಗಡೆ ತಗೊಂಡೇ ಮಾಡೋದು. ರೈತ ಸಂಪರ್ಕ ಕೇಂದ್ರ ಇಲ್ಲೆಲ್ಲ ಸಿಗುತ್ತಾ? ಖಂಡಿತ ಸಿಗುತ್ತೆ, ಅಲ್ಲಿ ಅವೈಲೇಬಿಲಿಟಿ ಒಂದು 2-3 ವೆರೈಟಿ ಇರುತ್ತೆ. ನಾನು ಸ್ವಲ್ಪ ಬೇರೆ ತರ ನೋಡ್ತೀನಿ, ಸ್ವಲ್ಪ ವೆರೈಟಿಗಳು ಬೇರೆ ತರ ಇರಲಿ ಅಂತ. ಸಸಿಮಡಿ ಯಾವ ಮಾಡ್ಕೊಳ್ತೀರಾ ನೀವು? ಸಸಿಮಡಿ June 15 ಮೇಲೆ ಸ್ಟಾರ್ಟ್ ಆಗುತ್ತೆ. ನಾನು ಸ್ವಲ್ಪ 120-140 ದಿನದ ನಾನು ತಳಿ ಮಾಡೋದಕ್ಕೋಸ್ಕರ ಯೂಶಲ್ ಆಗಿ ನಮ್ಮ ಇದರಲ್ಲಿ ನಮ್ಮ ಬೈಲು ಅಂತ ಹೇಳಿದ್ರೆ ಒಂದು ಸ್ಟ್ರೆಚ್ ಇರುತ್ತೆ ಗದ್ದೆದು, ನಾವೆಲ್ಲ ಕೂಡಾಳು ಮಾಡೋದಲ್ಲಿ. ಅಲ್ಲಿ ನಾನು ಲಾಸ್ಟಿಗೆ ನಾನು ಪ್ರಯಾರಿಟಿ ಕೊಡ್ತೀನಿ ಮಾಡೋಕ್ಕೆ, ಯಾಕಂದ್ರೆ ಲಾಸ್ಟಿಗೆ ಆಗ್ತದೆ ನನಗೆ ಫಸ್ಟ್ ಬೆಳೆ ಕುಯ್ಯಕ್ಕೆ ಸಿಗುತ್ತೆ, ನನಗೆ ಆ ಗ್ಯಾಪಲ್ಲಿ ನಾನು ಬೇರೆ ಕೆಲಸಗಳು ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ. ಅಂದರೆ ಜೂನ್ ಮಧ್ಯದಲ್ಲೇ ನೀವು ಸಸಿ ಮಡಿ ಮಾಡ್ಕೊಳ್ತೀರಾ? ಹಾಂ, ಜೂನ್ ಎಂಡಿಗೆ. ಈ ವರ್ಷ ಜುಲೈ 6ಗೆ ಮಾಡಿರೋದು. ಸ್ವಲ್ಪ ತಡನೂ ಆಯಿತು. ಹೌದು, ತೊಂದರೆ ಇಲ್ಲ, ಅಷ್ಟಕ್ಕೆ ಮಾಡ್ಬೋದು. ಅಂದರೆ ಬೆಳೆ ಯಾವಾಗ ಕೊಯ್ಲಿ ಬರುತ್ತೆ ಅಲ್ಲಿಗೆ? ಅಕ್ಟೋಬರ್ ಎಂಡ್ ನವಂಬರ್ಲಿ ಕುಯ್ಯಕ್ಕೆ ಬಂದ್ಬಿಡುತ್ತೆ. ಇನ್ನು ಮುಖ್ಯವಾಗಿ ಎಷ್ಟು ಕಿಲೋಗ್ರಾಮ್ನಷ್ಟು ಈ ಭತ್ತದ ಬೀಜ ಬೇಕಾಗುತ್ತೆ ಸಸಿ ಮಡಿ ಮಾಡ್ಕೊಳ್ಳೋಕ್ಕೆ? ಅದು ಹಳೆ ಲೆಕ್ಕ ಎಲ್ಲ ಬುಕ್ಕಲ್ಲಿ ಬರ್ದಿಟ್ಟಿದ್ದಾರೆ. ಹಂಗೆ ಜನರಲ್ ಆಗಿ ಹೇಳಬೇಕು ಅಂದರೆ ನಾವು ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀವಿ, ಯಾಕೆಂತೇಳಿದ್ರೆ ಕೆಲವೊಂದ್ಸತಿ ನಾವು ಹಾಕಿದ್ಮೇಲೆ ಮಳೆ ಬಂದಾಗ ಅದೊಂದು ಗುಡ್ಡೆ ಆಗೋದು, ಪಕ್ಷಿಗಳು ತಿಂದಾಕೋದು ಆ ಥರ ಇರುತ್ತೆ. ಈ ವರ್ಷ ನಾನು 2 ಎಕರೆ ತೊಗೊಳ್ಳೋಣ. 2 ಎಕರೆಗೆ ಹೆಚ್ಚು ಕಡೆ 25 ಕೆಜಿ ಹಾಕಿದ್ದೀನಿ. ಹೌದು ಅಲ್ಲ, 1 ಎಕರೆಗೆ 25 ಕೆಜಿ ಹೇಳ್ತಾರೆ? ಇಲ್ಲ, ನಾನು 2 ಎಕರೆಗೆ 25 ಕೆಜಿ ಹಾಕಿದ್ದೀನಿ. ನಾವು ಚಿಕ್ಕನ ನಡ್ತೀವಿ, 2 ನೂಲಿ 3 ನೂಲಿ ನಡ್ತೀವಿ, ದಪ್ಪ ನಡಲ್ಲ. ಅಂದರೆ ನೀವು 25 ಕಿಲೋಗ್ರಾಮ್ನಷ್ಟು ಭತ್ತದ ಬೀಜ ಬಳಸ್ಕೊಂಡು 2 ಎಕರೆಗೂ ನಾಟಿ ಮಾಡ್ಕೊಳ್ತೀವಿ? ಹೌದು ಹೌದು. ಎಷ್ಟು ದಿನದವರೆಗೆ ಸಸಿ ಮಡಿಯಲ್ಲಿರುತ್ತೆ ಸಸಿಗಳು? ನಮ್ದು 26 ದಿನ ಗಂಟೆ ತಗೊಳ್ತೀವಿ. ಕೆಲವೊಂದ್ಸತಿ ಏನಾದರೂ ಆಗಲಿಲ್ಲ ನಾಟಿ ಮಾಡೋಕೆ ಅಂತ ಹೇಳಿದ್ರೆ 3 ದಿನ ಗಂಟೆ ಸ್ಟ್ರ್ಯಾಚ್ ಆಗುತ್ತೆ. ಅಷ್ಟೊತ್ತಿಗೆ ಗದ್ದೆ ತಯಾರು ಮಾಡ್ಕೊಂಡಿರ್ತೀರ? ಹೌದು, ಗದ್ದೆ ತಯಾರಾಗಿರುತ್ತೆ. ಗದ್ದೆ ಹೇಗೆ ತಯಾರು ಮಾಡ್ಕೊಳ್ತೀರ? ಗದ್ದೆ ನಾವು ಫಸ್ಟ್ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಆಲ್ರೆಡಿ ನಾವು ತರಕಾರಿ ಮಾಡಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಬಿದ್ದಿರುತ್ತೆ, ಪುನಃ ಸ್ವಲ್ಪ ಉಳ್ಕೊಂಡು ಹಾಕ್ತೀವಿ. ಜೊತೆಗೆ ನಮ್ಮಲ್ಲಿ ಗೊಬ್ಬರದ ಗಿಡ ಅಂತ ಬರುತ್ತೆ, ಅದನ್ನೆಲ್ಲ ಒಂದ್ಸತಿ ನಾವು ಉಳುಮೆ ಮಾಡಿ ಅದಕ್ಕೆಲ್ಲ ನಾವು ಸೊಪ್ಪೆಲ್ಲ ಹಾಕಿ ಪುನಃ ಉಳುಮೆ ಮಾಡ್ತೀವಿ. ಟೋಟಲ್ 3-4 ಸತಿ ಉಳುಮೆ ಮಾಡಿ ನೀರು ಮಾಡಿ ಇಟ್ಟಿರ್ತೀವಿ. ಅದು ತಯಾರಾಗಿರುತ್ತೆ? ತಯಾರಾಗಿರುತ್ತೆ. ಬದು ಕಟ್ಟೋದು, ತೋಡು ಸರಿ ಮಾಡೋದು, ಗೆರೆಗಡ್ ಕಡಿಯೋದು, ಈ ಥರ ಎಲ್ಲ ಕೆಲಸಗಳಿರ್ತವೆ. ಇದೆಲ್ಲ ನಾವು ರೆಡಿ ಮಾಡಿಟ್ಕೊಂಡು. ಮಳೆ ಆಶ್ರಯದಲ್ಲೇ ಬೆಳೆಯೋದು ನೀವು? ಹಾಂ ಹೌದು, ಮುಂಗಾರಲ್ಲಿ ಮಳೆ ಆಶ್ರಯದಲ್ಲೇ. ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ ಕೆರೆ ಇದೆ, ಒಂದು ಬೋರಲ್ ಇದೆ. ಅದನ್ನ ಬೋರಲ್ ನಾನು ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ, ತೋಟಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕೆರೆ ನಾನು ಗದ್ದೆಗಳಿಗೆ ಯೂಸ್ ಮಾಡ್ಕೊಳ್ತೀನಿ. ಅಂದ್ರೆ 30 ದಿನದ ಸಸಿನ ನೀವು ನಾಟಿ ಮಾಡ್ಕೊಳ್ತೀರಾ? 30 ಮ್ಯಾಕ್ಸಿಮಮ್ ಸರ್, 25-26 ದಿನ ಆಗಿರುತ್ತೆ. ತಡ ಆದ್ರೆ 30 ದಿನ ಅಷ್ಟೇ. ಮತ್ತೆ ಗೊಬ್ಬರ ಏನಾದರೂ ಕೊಡ್ತೀರಾ, ರಾಸಾಯನಿಕ ಗೊಬ್ಬರ? ಹಾ ಹೌದು, ಈ ವರ್ಷ ನಾನು ಬೇರೆ ಮೆಥಡಲ್ಲಿ ಟ್ರೈ ಮಾಡ್ಬೇಕು ಅಂದಿದ್ದೀನಿ. ಅದರಲ್ಲಿ ನಮ್ಮಲ್ಲಿ ಒಬ್ರು ಕೆಲಸಕ್ಕೆ ಹೊರಗಿಂದ ಬಂದಿದ್ರು, ಅವ್ರು ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ಮಾಡ್ಬೇಕು ಅಂತ. ಆ ತರ ಒಂದು ಮೆಥಡಲ್ಲಿ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ. ಅದನ್ನ ಆಕ್ಚುಲಿ ಬರ್ದಿಟ್ಟು ನಂಗೆ ನೆನಪಾಗ್ತಾ ಇಲ್ಲ, ಬಟ್ ಅದು ಫಸ್ಟ್ ನಾವು ನಾಟಿ ಮಾಡೋಕ್ಕಿಂತ ಮುಂಚೆ ಇಷ್ಟು ಬ್ಯಾಗ್ ಅಂತ ಹೇಳ್ಬಿಟ್ಟು ಅದಕ್ಕೆ ಎರಚ್ಬಿಟ್ಟು ಉಳುಮೆ ಮಾಡಬೇಕು ನಾಟಿ ಮಾಡಿ ಒಂದಿನ ಮುಂಚೆ. ಮತ್ತೆ ಅದಾದ್ಮೇಲೆ 25 ದಿನ ಆದ್ಮೇಲೆ ಅವರೊಂದು ಫಟೇರ್ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಹೇಳಿದ್ದಾರೆ, ಅದನ್ನ ಹಾಕಿದಾಗ ಕುಯ್ಯ ಗಂಟನು ಹುಳಗಳು ಬೀಳೋದು ಅದೆಲ್ಲ ಬರಲ್ಲ ಅಂತ. ಅದು ಆ್ಯಕ್ಚುಲಿ 2ನೇ ಬೆಳೆ ಟ್ರೈ ಮಾಡಿದ್ದೆ, ಅದು ಹೌದು ಆಗಲ್ಲ ಆ ಥರ. ಮತ್ತೆ ಮಧ್ಯದಲ್ಲಿ ಪುನಃ 2 ಸತಿ ಕೊಡಬೇಕಾಗುತ್ತೆ ಫರ್ಟಿಲೈಸರ್ಸ್. ಮತ್ತೆ ಕಳೆ ತೆಗೆಯೋದು ಇದೆಲ್ಲ ಮಾಡ್ತೀರಾ? ಹೌದು, ಕಳೆ ತೆಗೆದು ಖಂಡಿತ ಮಾಡಲೇಬೇಕದು. ಈ ಯಂತ್ರ ಏನಾದರೂ ಬಳಸ್ತೀರಾ? ಒಂದು ತಗೊಂಡಿದ್ದೆ, ಅದು ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಯೂಸ್ ಆಗಿಲ್ಲ ನನಗೆ. ಯಂತ್ರ ಅಂದರೆ ಮ್ಯಾನುವಲ್ ಆಗಿ ಮಾಡುವಂಥ ಟೂಲ್, ಅದು ಯಂತ್ರ ಅಂತ ಹೇಳಕ್ ಬರಲ್ಲ. ಕೋನವೀಡರ್? ಕರೆಕ್ಟ್, ಕೋನವೀಡರ್. ಅದು ಅದು ಸಕ್ಸಸ್ಫುಲ್ ಆಗಿ ಆಗಿಲ್ಲ, ನಾವು ಕೈಯಲ್ಲಿ ಮ್ಯಾನುವಲ್ ಆಗಿ ಮಾಡ್ತಾ ಇದ್ದೀವಿ. ಅಂದರೆ ಎಷ್ಟು ದಿನಕ್ಕೆ ಕೊಯ್ಲಿಗೆ ಬರುತ್ತೆ ಈ ಭತ್ತದ ಬೆಳೆ? ಭತ್ತದ ಬೆಳೆ 120-145 ದಿನ ಡ್ಯೂರೇಷನ್, ಅದು ಕೆಲವೊಂದು ತಲೆ ಮೇಲೆ ಹೋಗಿರುತ್ತೆ ಸರ್. ಮತ್ತೆ ನೀರು ಕಟ್ಟೋದು ಹೇಗೆ ಮಾಡ್ತೀರಾ? ಅದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಈ ಮಳೆ ಬರಬೇಕಾದ್ರೆ ಹೇಳಕ್ ಬರಲ್ಲ ಯಾವ ರೀತಿ ತುಂಬುತ್ತೆ ಏನು ಅಂತೇಳ್ಬಿಟ್ಟು. ಒಂದು ಲೆವೆಲ್ಗೆ ನಾವು ನೀರು ಓವರ್ಫ್ಲೋ ಆದಾಗ ಹರ್ಕೊಂಡು ಹೋಗೋಕೆ ವ್ಯವಸ್ಥೆ ಮಾಡಿರ್ತೀವಿ. ಅದು ಅಲ್ಲದೇ ಮಲೆನಾಡು ಮಡಿಕೇರಿ ಈ ವೆದರಲ್ಲಿ ಗದ್ದೆ ಬದು ಎಲ್ಲ ಮೆತ್ತಗಾಗಿ ಬಿದ್ದೋಗ್ತಾ ಇರುತ್ತೆ ಆ ಏರಿಗಳು, ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಮತ್ತೆ ಇಲಿಗಳೆಲ್ಲ ತೂತ ಮಾಡಿರ್ತದೆ, ಆ ಟೈಮಲ್ಲಿ ಓಪನ್ ಆಗಿ ಹೋಗ್ತಾ ಇರ್ತದೆ. ಡೈಲಿ 1-2 ಸತಿ ಹೋಗ್ಲೇಬೇಕು ಗದ್ದೆಗೆ ಒಂದು ರೌಂಡು. ಮತ್ತೆ ಏಡಿಕಾಯಿಗಳು ಇರ್ತವೆ. ಹೌದು ಹೌದು, ಅವು ಕೂಡ ತೂತು ಮಾಡ್ತಾರೆ. ಹಾಂ ಹೌದು, ಮಾಡ್ತಾರೆ. ಅದರಿಂದಲೂ ನೀರು ಹೋಗ್ತಾ ಇರ್ತದೆ. ಒಟ್ಟಿಗೆ ನಿಮಗೆ 120-150 ದಿನದಲ್ಲಿ ಕೊಯ್ಲಿ ಬರುತ್ತೆ? ಹೌದು ಹೌದು, 120-150 ದಿನ ಬರುತ್ತೆ. ಹೌದು. ಈ ಕೊಯ್ಲು ಮತ್ತು ಒಕ್ಕಣೆ ಹೇಗೆ ಮಾಡ್ಕೊಳ್ತೀರಾ? ನಮ್ಮಲ್ಲಿ ಆ್ಯಕ್ಚುಲಿ ನಾವು ಕೂಡಾಳು ಅಂತ ಒಂದು ಪದ್ಧತಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಈಗಲೂ ಕೂಡ. ಹೇಳಬೇಕಂದ್ರೆ ಅದಕ್ಕೋಸ್ಕರ ನಮ್ಮ ಗದ್ದೆ ಈಗಲೂ ಜೀವಂತವಾಗಿದೆ. ಕೂಡಾಳಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಬ್ರು ನಮ್ಮ ಮನೆಗೆ ನೀವು ಬಂದರೆ ನಿಮ್ಮನೆ ನಾವು ಹೋಗೋದು, ಆ ಥರ ವ್ಯವಸ್ಥೆ. ಎವರೇಜ್ ಒಂದು 12 ಜನ ನಮ್ಮಲ್ಲಿ ಸಿಗ್ತಾರೆ. ನಿಮ್ಮ ಸುತ್ತಮುತ್ತ ಇರೋ? ಸುತ್ತಮುತ್ತ ಇರೋ 12 ಜನರು ನಮಗೆ ಸಿಗ್ತಾರೆ. ನಾವು 12 ಜನ ಅವ್ರಿಗೆ ಹೋಗಬೇಕಾಗುತ್ತೆ ಪ್ರತಿ ಕೆಲಸಕ್ಕೆ. ಅಂದರೆ ಹಾಗೆ ತೆಗೆಯೋದು, ಹಾಗೆ ಪೈರು ಕೀಳೋದು, ನಾಟಿ ಮಾಡೋದು, ಮತ್ತೆ ಬೆಳೆ ಕುಯ್ಯೋದು, ಬೆಳೆನ ಸಂಗ್ರಹ ಮಾಡೋದು, ಇಷ್ಟಕ್ಕೆ ಕಾಳು ಪುಡಿಸಿ. ಹೌದು ಹೌದು, ಇಷ್ಟಕ್ಕೆ ನಾವು ಕೂಡಾಳು ವ್ಯವಸ್ಥೆ ಯೂಸ್ ಮಾಡ್ಕೊಳ್ತೀವಿ. ಅದರಲ್ಲಿ ನಾವು ಸಬ್ ಟೀಮ್ಗಳಿದೆ, ಆ ಟೀಮ್ಗಳು ಬೇರೆ ಕೆಲಸಗಳಿಗೆ, ಅಂದರೆ ಸೌದೆ ಕೆಲಸ ಆಗಿರ್ಬೋದು, ಆ ಥರ ಬೇರೆ ಬೇರೆ ಕೆಲಸಗಳು ಯೂಸ್ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಇಷ್ಟು ಕೆಲಸಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ. ಕಾಳನ್ನ ಹೇಗೆ ಪ್ರತ್ಯೇಕ ಮಾಡ್ತೀರಾ, ಏನಾದರೂ ಮಿಷಿನ್ ಬಳಸ್ಕೊಳ್ತೀರಾ ಅಥವಾ? ಹೌದು ಸರ್, ಕಳೆದ ವರ್ಷ ನಾನು ರೀಪರ್ ತಗೊಂಡಿದ್ದೆ, ಪ್ಯಾಡ್ ರೀಪರ್. ನಮ್ಮ ಕೃಷಿ ಇಲಾಖೆಯಿಂದ ಕೊಟ್ಟಿದ್ದೆ. ನಮ್ಗೆ ಆ್ಯಕ್ಚುಲಿ ನಾನು ಈ ಥರ ಮಷಿನರಿಗೆ ತುಂಬಾ ಇಂಟ್ರೆಸ್ಟ್ ಕೊಡ್ತೀನಿ. ಹೊಸ ಹೊಸದ ಯಾವ್ದು ಬರುತ್ತೆ ಅದು ನಮ್ಮ ಕೈಗೆಟ್ಟುವ ಬೆಲೆಯಲ್ಲಿ ಸಿಕ್ಕುತ್ತಾ ನೋಡಿ ಆ ಥರ ನಾನು ತಗೊಳ್ತೀವಿ. ರೀಪರಿಂದ ನಾವು ಕಳೆದ ವರ್ಷ ಕಂಪ್ಲೀಟ್ ನಮ್ಮ ಏನು ಬಯಲಿದೆ ಅವರೆಲ್ಲರೂ ಕೂಡ ಅದನ್ನು ಬಳಸ್ಕೊಂಡಿದ್ದೀವಿ ಅವ್ರು ಎಲ್ಲರೂ ಕೂಡ. ಈ ವರ್ಷ ಇನ್ನೊಂದು 2-3 ಮಿಷಿನ್ ಬರೋ ಚಾನ್ಸಸ್ ಇದೆ ನಮ್ಮಲ್ಲಿ. ಸೊ ಕುಯ್ಯಕ್ಕೆ ರೆಡಿ ಆಯಿತು. ದೊಡ್ಡ ದೊಡ್ಡ ಮಷಿನ್ಗಳು ಆಗಲ್ಲ ಸರ್ ನಮ್ಮ ಗದ್ದೆಗಳಿಗೆ, ತುಂಬ ಪಸೆ ಇರೋದು ಹೂತೋಗ್ಬಿಡುತ್ತೆ. ಇದು ಲೈಟ್ ವೇಟ್ ಇದೆ, ಒಂದು 70 kg ಆರಾಮಾಗಿ ಕುಯ್ಕೋಬೋದು. ಅದೊಂದು ಕೆಲಸ ತಪ್ಪು. ಇನ್ನು ಎತ್ಕೊಬರ್ಕ ಇನ್ನು ಅದನ್ನು ಸಂಗ್ರಹ ಮಾಡೋದು, ಎತ್ಕೊಬಂದು ಹೊಡೆಯೋದು ಅದಕ್ಕೆಲ್ಲ ಮ್ಯಾನುಲ್ ಆಗೇ ಮಾಡ್ತಾ ಇರೋದು. ಇನ್ನೇನಾದರೂ ಫ್ಯೂಚರ್ಲಿ ಏನೋ ಸಿಕ್ಕಿದ್ರೆ ಅಂದರೆ ರೀಪರ್ ಅಂದರೆ ಅದು ಏನಾದರೂ ಬಾಡಿಗೆ ಸಿಗುತ್ತಾ ಹೇಗೆ ಅದು? ಆಕ್ಚುಲಿ ಬಾಡಿಗೆಗಿಂತ ಕೃಷಿ ಇಲಾಖೆಯಲ್ಲಿ ಕೊಡಲ್ಲ, ಅದನ್ನು ಸ್ವಂತ ಯೂಸಿಗೆ ಮಾಡ್ಕೋಬೇಕಾಗುತ್ತೆ. ನೀವೇ ಕೊಂಡ್ಕೊಂಡಿದ್ದೀರ ಅದನ್ನ? ಹೌದು ಹೌದು, ನೀವೇ ಕೊಂಡು. ತುಂಬ ಕಾಸ್ಟ್ಲಿ ಏನಿಲ್ಲ ಅದು, 75,000 ಎಷ್ಟು ನನಗೆ ನೆನಪಾಗ್ತಿಲ್ಲ, ಅಷ್ಟು ಕೊಟ್ಟು ತಗೊಂಡಿರೋದು. ನಾವು ಅದನ್ನ ಸಹಕಾರ ಪದ್ಧತಿಯಲ್ಲಿ ನಾವು ಅಕ್ಕಪಕ್ಕದಲ್ಲಿ ಕೊಟ್ಕೊಂಡು. ಹೇಗೆ ಕೆಲಸ ಮಾಡುತ್ತೆ ಅದು? ಇದು 5 fingers ತರ ಇರುತ್ತೆ, ಒಂದು ಪೆಟ್ರೋಲ್ ಇಂಜಿನ್ ಅದು, 5 HP, 70 kg ತೂಕ ಇರುತ್ತೆ. ಮುಂದ್ಗಡೆ ಬ್ಲೇಡ್ ಇರುತ್ತೆ, ಏನ್ ಸೇಮ್ ಏನು ಗದ್ದೆ ಕುಯ್ಯಕ್ಕೆ ಏನು ಕತ್ತಿ ಯೂಸ್ ಮಾಡ್ತೀವಿ, ಚಿಕ್ಕ ಚಿಕ್ಕ ಟೀತದ ಬ್ಲೇಡ್ಸ್ ಇರುತ್ತೆ. ಅದರಿಂದ ಒಂದ್ ಸೈಡಿಂದ ನಾವು ಮಷಿನ್ ನಾವು ರನ್ ಮಾಡ್ಕೊಂಡು ಹೋದ್ರೆ, ಏನ್ ಟಿಲ್ಲರ್ ವ್ಯವಸ್ಥೆ ಹಿಂಗ್ ರನ್ ಮಾಡ್ಕೊಂಡು ಹೋದ್ರೆ ಒಂದ್ ಸೈಡಿಗೆ ಅದೆಲ್ಲ ಬಿದ್ಕೊಂಡು ಹೋಗುತ್ತೆ, ಒಂದ್ ಸೈಡಿಗೆ ಲೆವೆಲ್ ಆಗಿ ಇರುತ್ತೆ. ಸಮಸ್ಯೆ ಏನಂತ ಹೇಳಿದ್ರೆ, ಈ ಮೊದಲೆಲ್ಲ ನಾವು ಮ್ಯಾನಲ್ ಕುಯ್ಯಬೇಕಾದ್ರೆ ನಮಗೆ ಎಷ್ಟು ಒಂದು ಕಂತೆ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಪರ್ಪಲ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಅದು ಕಂಟಿನ್ಯೂ ಬೀಳೋದು ಸ್ವಲ್ಪ ಚಾಲೆಂಜ್ ಅನ್ಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಮ್ಗೆ ಈಸಿ ಆಗುತ್ತೆ. ಅಂತೂ ಬೆಳೆ ಕುಯ್ಯ ಕಂಪೇರ್ ಮಾಡಿದಾಗ ಇದೆಷ್ಟು ಪರವಾಗಿಲ್ಲ ಅನ್ಸುತ್ತೆ. ಅದು ಎಲ್ಲ ಒಂದ್ ಕಡೆ ಕತ್ತರಿಸಿ ಬಿದ್ದಿರುತ್ತೆ, ನೀವು ಅದನ್ನ ಗಂಟು ಕಟ್ಕೋಬೇಕು. ಹೌದು ಹೌದು, ಗಂಟು ಕಟ್ಕೊಂಡು ಎತ್ಕೊಂಡು ಹೋಗ್ಬೇಕು. ಹೌದು, ಆಮೇಲೆ ಮತ್ತೆ ಬಡಿಯೋದು ಈ ರೀತಿ ಮಾಡ್ತೀರಾ? ಹೌದು ಸರ್, ನಾವು ಗದ್ದೆಯಿಂದ ಮನೆಗೆ ಸ್ವಲ್ಪ ದೂರ ಇದೆ, ನಾವು ಅದನ್ನ ಇನ್ನೂ ಶಾರ್ಟ್ ಆಗಿ ಮಾಡ್ಕೋಬಹುದು. ಗದ್ದೆಯಲ್ಲಿ ಸ್ವಲ್ಪ ಇನ್ನು ಒಣಗಿ ಸಿಕ್ಕಿದ್ರೆ ಗದ್ದೆ ಅಲ್ಲೇನೇ ಕಾಣ ಟೈಪ್ ಮಾಡ್ಕೊಂಡು ಅಲ್ಲೇ ಬಡ್ದು ಅಲ್ಲಿಂದ ಸಾಗಿಸ್ಬೋದು, ಆ ಥರ ವ್ಯವಸ್ಥೆ ಮಾಡ್ಕೋಬಹುದು. ಇಳುವರಿ ಹೇಗೆ ಬರ್ತಾ ಇದೆ? ಇಳುವರಿ ತುಂಬಾ ಜಾಸ್ತಿ ಅಂತ ಬರ್ತಿಲ್ಲ ಸರ್. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನನಗೆ 2 acres 30-35 ಬಟ್ಟಿ ಸಿಗ್ತದೆ ಅಷ್ಟೇ, ಬಟ್ಟಿ ಲೆಕ್ಕದಲ್ಲಿ ನಾವು ಹೇಳೋದು. ಹಾ, 35 ಬಟ್ಟಿ ಸಿಗ್ತಾ ಇಲ್ಲ. ನೀವು ಮಾಡೋ ಖರ್ಚಿಗೆ ಅದು ಪರವಾಗಿಲ್ಲ ಅನ್ಸುತ್ತೆ? ಇಲ್ಲ ಸರ್, ಖರ್ಚಿಗೆ ಅದಕ್ಕೆ ಕಂಪೇರ್ ಮಾಡಕ್ಕೆ ಬರ, ಖರ್ಚೇ ಬೇರೆ, ಇದು ನಮ್ಮ ಇಂಟ್ರೆಸ್ಟ್ ಸರ್ ಅಷ್ಟೇ. ಖರ್ಚಿಗೆ ಇದು ಮುಖ್ಯವಾಗಿ ನಿಮ್ಮ ಮನೆ ಬಳಕೆಗೆ ಬಳಸ್ತಾ ಇದ್ದಾರೆ? ಹೌದು, ಭತ್ತ ನನ್ನ ಮನೆ ಬಳಕೆಗೆ ಬಳಸ್ತಾ ಇರೋದು, ನೆಂಟರುಗಳಿಗೆ ಅವ್ರಿಗೆ ಇವ್ರಿಗೆ ಸಪ್ ಸಪ್ ಕೊಡೋದು ಅಷ್ಟಕ್ಕೆ ಮಾತ್ರ. ಅದು ಹೌದು, ಅಂದ್ರೆ ಈ ಭತ್ತದ ಬೇಸಾಯ ಬಿಡಬಾರದು ಅಂತಂದು? ಇಲ್ಲ ಸರ್, ನಮ್ದು ಏನಂದ್ರೆ ನಿಜವಾಗ್ಲೂ ಬಿಡಬಾರ್ದು ಅಂತಲ್ಲ, ನಮ್ ರೈತರಿಗೆ ನಮ್ಗೆ ಉಪ್ಪು ಅಂತ ತಗೋಬೇಕು ಅನ್ಸುತ್ತೆ ಅಂಗಡಿಯಿಂದ, ಬಾಕಿಯೆಲ್ಲ ನಮ್ಮ ನಾವು ಯಾರಿಗೂ ಡಿಪೆಂಡ್ ಆಗಿಲ್ಲ. ಏನು ಎಣ್ಣೆನೂ ಮಾಡ್ಕೋಬಹುದು ನಾವು ಮನೆಯಿಂದ, ಊಟಕ್ಕೆ ಭತ್ತ ಇದೆ, ಊಟಕ್ಕೆ ಭತ್ತ ಮನೇಲಿ ತುಂಬ್ಕೊಂಡ್ಬಿಟ್ರೆ ನಮ್ಗೆ ಒಂದು ವರ್ಷ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಯಾರನ್ನೂ ಕೇಳಬೇಕು ಅಂತಿಲ್ಲ. ಏನು ಸ್ವಾವಲಂಬಿ ಬದುಕು? ಹೌದೌದು, ಕಷ್ಟ ಇದೆ, ಲಾಭ ಅಂತ ಹೇಳಿ ಬೆಳೆಯಲ್ಲ. ಮತ್ತೆ ಬೇಸಿಗೆಯಲ್ಲೂ ಕೂಡ ಭತ್ತ ಬೆಳಿತೀರ ನೀವು? ಹೌದು ಸರ್, ಬೇಸಿಗೆಯಲ್ಲಿ ಕೂಡ ಬೆಳಿತೀವಿ. ಈ ಮುಂಗಾರಿನಲ್ಲಿ ಬೆಳೆಯೋದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂತೀರ? ಬೇಸಿಗೆಯಲ್ಲಿ ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ ಬೇಸಿಗೆಲಿ ಬೆಳೆದ್ರೆ. ಯಾಕೆ ಖರ್ಚು? ಖರ್ಚು ಯಾಕೆ ಅಂತ ಹೇಳಿದ್ರೆ, ನೀರು ನಿಲ್ಲಿಸಬೇಕು, ನೀರಿಗೆ ಮೋಟರ್ ವ್ಯವಸ್ಥೆ ಇದ್ರೆ ಅದಕ್ಕೆ ಎಕ್ಸ್ಟ್ರಾ, ಅದಾದ್ಮೇಲೆ ನಾಟಿ ನಡಕ್ಕೆ ಎಲ್ಲರೂ ಹೊರಗಡೆ ಕೂಡಾಳು ವ್ಯವಸ್ಥೆ ಇರಲ್ಲ ಆ ಟೈಮಲ್ಲಿ, ಯಾಕಂದ್ರೆ ಒಬ್ಬೊಬ್ಬನೇ ಬೆಳಿತಾ ಇರ್ತಾರೆ, ಅವಾಗ ಆ ಟೈಮಲ್ಲಿ ಬೇರೆಯವರು ಕೂಡ ಅವ್ರವ್ರ ಕೆಲಸ ಮಾಡ್ತಾರೆ, ಕೆಲಸಗಾರ ಕರ್ಕೊಂಬಂದು ಮಾಡಬೇಕಾಗುತ್ತೆ. ಮತ್ತೆ ಆ ಟೈಮಲ್ಲಿ ಒಬ್ಬನೇ ಬೆಳೆಯೋದಕ್ಕೋಸ್ಕರ ತುಂಬ ಪಕ್ಷಿಗಳಿರುತ್ತೆ, ಏನು 1,000 ಬಂದು ಬೀಳ್ತವೆ ಪಕ್ಷಿಗಳು, ಈ ಕಡೆಯಿಂದ ಬೆರೆಸಿದ್ರೆ ಆ ಕಡೆ ಹೋಗುತ್ತೆ, ಆ ಕಡೆಯಿಂದ ಈ ಕಡೆ ಬರುತ್ತೆ. ಸೊ ಅದೆಲ್ಲ ಲಾಸ್ ಆಗುತ್ತೆ. ಪ್ಲಸ್ ಕುಯ್ಯ ಟೈಮಲ್ಲಿ ಮಳೆ ಸಿಕ್ಬಿಟ್ರೆ ಆ ಕಡೆ ಹುಲ್ ಸಿಗಲ್ಲ. ಈ ವರ್ಷ ಹೇಳಬೇಕು, ನಾನು ಮಳೆಯಲ್ಲಿ ನೀರಲ್ಲೇ ಬಡ್ದು ಅದನ್ನೇ ಎತ್ಕೊಬಂದು ಒಣಗಿಸಿ ಆ್ಯಕ್ಚುಲಿ ಅದನ್ನು ಸೇಲ್ ಮಾಡ್ಬಿಟ್ಟೆ ಭತ್ತನ ಅದನ್ನ. ಹಾಗೆ ಅಂದರೆ ಬೇಸಿಗೆ ಭತ್ತದಲ್ಲಿ ಸ್ವಲ್ಪ ಮಳೆಯ ಕಾಟನೂ ಆಗ್ಬೋದು ಅಂತ ಆಗುತ್ತೆ, ಹೇಳಕ್ ಬರಲ್ಲ ಸರ್. ಮಳೆ ಪ್ರಕೃತಿ ಮುಂದೆ ಆಟ ಇಲ್ಲ, ಅಲ್ಲೂ ಕೂಡ ಸಸಿ ಮಡಿ ಮಾಡ್ಕೊಂಡೇ ಮಾಡ್ತೀರಾ? ಹೌದು ಸರ್, ಎಲ್ಲೊಂದು ಸಸಿ ಸಸಿ ಮಡಿ ಮಾಡ್ಕೊಂಡು. ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಇದು ಡ್ರಮ್ ಸೀಡಿಂಗ್ ಮುಂದೆ ಟ್ರೈ ಮಾಡಬೇಕು ಅಂತ. ನಮ್ಮ ತಂದೆಯವರು ಸ್ವಲ್ಪ ಅದನ್ನ ಅಷ್ಟು ದೊಡ್ಡ ಇಷ್ಟಪಡಲ್ಲ, ಯಾಕಂದ್ರೆ ಕಳೆ ತೆಗೆದು ಅದು ಸ್ವಲ್ಪ ಏನೋ ಹೇಳ್ತಾ ಇದ್ದಾರೆ. ನೋಡೋಣ, ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ, ಸಪ್ರೇಟ್ ಆಗಿ ಮಾಡಬೇಕು ಅಂತ ಇದ್ದೀನಿ. ಅಂದ್ರೆ ನಿಮಗೆ ಸುಮಾರು ಒಂದು ತಿಂಗಳು ಸಮಯ ಉಳಿತಾಯ ಆಗುತ್ತೆ, ಶ್ರಮನು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ತುಂಬಾ ಕಡಿಮೆ ಆಗುತ್ತೆ ಸರ್, ಶ್ರಮ ತುಂಬಾನೇ ಕಡಿಮೆ ಆಗುತ್ತೆ. ಜಮೀನನ್ನ ಹಸನಾಗಿ ತಯಾರು ಮಾಡ್ಕೋಬೇಕಾಗುತ್ತೆ, ಅದೆಲ್ಲ ಮಾಡ್ಕೋಬಹುದು. ಬಟ್ ಏನಂತ ಹೇಳಿದ್ರೆ ಕಳೆನ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಇದೆ. ಬೇಸಿಗೆ ಸಖತ್ ಬರುತ್ತೆ, ಯಾಕಂದ್ರೆ ನೀರು ಕಮ್ಮಿ ಆದ ತಕ್ಷಣ ಇಮಿಡಿಯೇಟ್ ಕಳೆನೇ ಬಂದ್ಬಿಡುತ್ತೆ. ಪುನಃ ಕಳೆನಾಶ ಕೊಡಿ ಅಂತ ಹೇಳಿದ್ರೆ ಅದು ಅದ್ರ ಬೆಳೆ ಎದ್ದೇಳೋದು ತುಂಬಾನೇ ಕಡಿಮೆ, ನಾವು ಯೂಸ್ ಮಾಡೋದು ತುಂಬಾ ಕಡಿಮೆ ಕಳೆನಾಶ ಗದ್ದೆಗೆ. ಅದೊಂದು ಸ್ವಲ್ಪ ಸಮಸ್ಯೆ ಇದೆ. ಹೌದು, ಕಳೆನಾಶಕ ಬಳಸ್ಕೋಬೇಕಾಗುತ್ತೆ, ಡ್ರಮ್ ಸೀಡರ್ ಬಳಸಿದ್ರೆ. ಹಾ, ಮತ್ತೆ ನೀರನ್ನ ಮೇಂಟೈನ್ ಮಾಡೋದು, ಯಾಕಂದ್ರೆ ನಮ್ಮ ದೊಡ್ಡ ದೊಡ್ಡ ಗದ್ದೆಗಳಾಗಿರಿಂದ ಒಂದ್ ಸೈಡ್ ಲೆವೆಲ್ ಇರುತ್ತೆ, ಒಂದ್ ಸೈಡ್ ತಗ್ಗು ಅವತ್ತೆ ಎತ್ತರ ಇರುತ್ತಲ್ಲ, ಹಂಗೆ ನೀರು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೊಂದು ನಿಮಗೆ ಸವಾಲಿನ ಒಂದು ಕೆಲಸ. ಹೌದು, ಅದು ಮಾಡ್ಬೋದು, ದೊಡ್ಡ ಚಾಲೆಂಜ್ ಅಲ್ಲ, ಎಂತೆಂಥ ಕೆಲಸ ಮಾಡಿದಿಲ್ಲ, ಮಾಡ್ಬೋದು ಸರ್, ಮಾಡ್ಬೋದು. ಮತ್ತೆ ಈ ಭತ್ತದ ಬೆಳೆಗೆ ಕೀಟ ರೋಗಗಳು ಹಾವಳಿ ಏನಾದರೂ ಬರುತ್ತಾ? ಖಂಡಿತ ಬಂದೇ ಬರುತ್ತೆ ಸರ್, ಅದೊಂದು ಸೀಸನ್ ಅನ್ಸುತ್ತೆ ಸರ್. ಆಚೆ ವರ್ಷ ಪ್ರತಿಯೊಬ್ಬರ ಗದ್ದೆಗೆ ಅದೊಂದು ಬಿಳಿ ಚಿಟ್ಟೆದು ಪ್ರತಿಯೊಬ್ಬರ ಗದ್ದೆಗೆ ಬಂದಿದೆ. ಎಂತ ಸ್ಪ್ರೇ ಮಾಡೋದು ದೊಡ್ಡ ಕಂಟ್ರೋಲ್ ಅಂತ ಆಗ್ಲಿಲ್ಲ, ಒಂದು ಸುರುಳಿ ಸುತ್ತದು. ಹೌದು ಸರ್, ದೊಡ್ಡ ಕಂಟ್ರೋಲ್ ಆಗಲಿಲ್ಲ. ಮತ್ತೆ ಇನ್ನೊಂದು ತೆನೆ ಬರ್ಬೇಕಾದ್ರೆ ಆವಾಗ ಒಂದು ಮಿಡತೆ ತರ ಅಂತ ಬರುತ್ತೆ, ಅದ್ರದ್ದೊಂದು ಹಾಲು ಕುಡಿದು ಬಿಡುತ್ತೆ ಅದು. ಹೌದೌದು, ಭತ್ತದಲ್ಲಿ ಕೀಟ. ಹೌದು ಸರ್, ನೀವೇನದಕ್ಕೇನು ಸಿಂಪಡಣೆ ಏನು ಮಾಡಕ್ ಹೋಗಲ್ಲ? ಮಾಡ್ತೀವಿ ಸರ್, ಖಂಡಿತ ಮಾಡ್ಲೇಬೇಕು ಸರ್, ನಮಗೆ ಊಟ ಬೇಕಲ್ಲ. ಮಾಡ್ಲೇಬೇಕು, ಮಾಡ್ಲೇಬೇಕು. ನಿಯಂತ್ರಣಕ್ಕೆ ಬರುತ್ತೆ ಬರುತ್ತೆ ಕೃಷಿ ಇಲಾಖೆಯವರ ಸಂಪರ್ಕದಿಂದ ನಮ್ದು ರೈತ ಸಂಪರ್ಕ ಕೇಂದ್ರ ಸಂಪಾಜೆ, ಮಡಿಕೇರಿಗೆ ನಮಗೆ ಹತ್ತಿರ ಇರೋದು, ಒಂದು 12 ಕಿಲೋಮೀಟರ್ ಬರಪ್ಪ. ಒಂದು ಮಡಿಕೇರಿ ಬಂದಾಗ ಮಡಿಕೇರಿಗೂ ಬರ್ಬೋದು, ನಾವು ಮಡಿಕೇರಿಗೆ ಬರ್ತೀವಿ. ಹೌದು, ಅಲ್ಲಿ ಬಂದು ಅಲ್ಲೇ ನೀವು ಸಂಪರ್ಕಿಸಿ. ಹೌದೌದು, ಇಲ್ಲ ಒಂದು ಫೋನ್ ನೋಡಿದ್ರೆ ಅವರೇ ಸಜೆಷನ್ ಕೊಡ್ತಾರೆ. ಹಾಂ, ನಿಮ್ಗೆ ಅದರಿಂದ ಒಂದು ಅನುಕೂಲ ಆಗುತ್ತೆ. ಮೊದಲ ಥರ ಎಲ್ಲ ತುಂಬಾ ಆಕ್ಟಿವ್ ಆಗಿ, ಕೀಟಗಳ ಹಾವಳಿ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಹೌದು ಸರ್, ಅಂದರೆ ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತಾರೆ. ಇಳುವರಿ ಜಾಸ್ತಿ ಬರುತ್ತೆ, ಖರ್ಚು ಜಾಸ್ತಿ ಇರುತ್ತೆ, ಖರ್ಚುನೂ ಜಾಸ್ತಿ, ಅಲ್ಲಿಗಲ್ಲಿಗೆ ನೇರ ಆಗುತ್ತೆ. ಹೌದೌದು, ಇಳುವರಿ ಜಾಸ್ತಿ ಬರೋದಕ್ಕೆ ಮುಖ್ಯವಾಗಿ ಸ್ವಲ್ಪ ಉಷ್ಣಾಂಶ ಹೆಚ್ಚಿರೋದೇ ಕಾರಣ ಇರ್ಬೋದಾ? ಖಂಡಿತ, ಭತ್ತಕ್ಕೆ ಸ್ವಲ್ಪ ಉಷ್ಣಾಂಶ ಬೇಕು, ಬಿಸಿಲು ಬೀಳ್ತಾ ಇರಬೇಕು, ಅದರಿಂದ ಸ್ವಲ್ಪ ಜಾಸ್ತಿನೇ ಬರುತ್ತೆ ಇಳುವರಿನೂ. ಹೌದು, ನಮ್ದು ಎಕ್ಸಾಂಪಲ್ ಒಂದು, ನಾವು 3 ನೂಲಿಯನ್ನು ನಾಟಿ ಮಾಡಿದ್ರೆ 28-35 ಗಂಟೆನು ಬರುತ್ತೆ ಬೇಸಿಗೆ ಟೈಮಲ್ಲಿ. ಮಳೆಗಾಲದಲ್ಲಿ ಆದರೆ 20 ನೂಲಿ ಎಕ್ಸ್ಟ್ರಾ ಬಂದಿರುತ್ತೆ. ಕದರುಗಳು ಅಂತಾರಲ್ಲ, ತಂಡೆಗಳು ಅಂತ. ಹೌದೌದು, ಅದೇ. ಮತ್ತೆ ಈ ಹುಲ್ಲನ್ನೆಲ್ಲ ಏನ್ ಮಾಡ್ತೀರಾ ನಿಮ್ಮದು? ಏನ ದನಕರುಗಳು ಎಲ್ಲ ಇದೆ, ಮತ್ತೊಂದು 5 ಹಸು ಇದೆ. ಹುಲ್ಲು ನಮ್ಗೆ ಅದೊಂದು ದೊಡ್ಡ ಸಮಸ್ಯೆ ಆಗೋದಕ್ಕೋಸ್ಕರ ನಾನು ಮುಸ್ಕಿನ ಜೋಳ ಬೆಳೀತಿರೋದು. ದನಗಳಿಗೆ ಮೇವು ಸ್ವಲ್ಪ ಕೊರತೆ ಇದೆ. ನಾಟಿ ಮಾಡಿದ್ಮೇಲೆ ಗದ್ದೆ ಸೈಡ್ಲಿ ಏರಿ ಮೇಲೆ ಬರೋ ಹುಲ್ಲುಗಳನ್ನ ಕುಯ್ಕೊಳ್ಳೋದು, ಎಷ್ಟಂತ ಕುಯ್ಯೋದು ಸಾಕಾಗಲ್ಲ. ಅದಕ್ಕೆ ನಾವು ಬೇಸಿಗೆಯಲ್ಲಿ ಏನು ಜೋಳ ಬೆಳಿತೀವಿ ಅದನ್ನ ಇಟ್ಕೊಂಡು ದನಗಳಿಗೆ ಹಾಕ್ತೀವಿ. ಸೊ ಅದಕ್ಕೆ ಈ ವರ್ಷದಿಂದ ನಾವು ರೈತ ಸಂಪರ್ಕ ಕೇಂದ್ರದಿಂದ ಈ ಸೈಲೇಜ್ ನಾನು ಸ್ವಲ್ಪ ಯೂಟ್ಯೂಬ್ಲೆಲ್ಲ ನೋಡಿ ಸ್ವಲ್ಪ ಮಾಡಬೇಕು ಅಂತ ಇದೆ. ಅದನ್ನು ನಾವು ಕೃಷಿ ಇಲಾಖೆ ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ಅದ್ರ ಬಗ್ಗೆ ಹೇಗೆ ಮಾಡೋದು ಏನು, ಅದಕ್ಕಿರೋ ಮಷಿನರೀಸ್ ಏನಾದರೂ ಸಿಗ್ಬೋದಾ ಏನಂತ ಮಾತಾಡಿದ್ದೀವಿ. ಈ ವರ್ಷ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಂದರೆ ನೀವು ಕೃಷಿ ಯಂತ್ರೋಪಕರಣಗಳನ್ನು ಬಳಸೋದಕ್ಕೆ ಇಚ್ಛೆ ಪಡ್ತೀರಾ? ತುಂಬ ತುಂಬ ಇಷ್ಟಪಡ್ತೀನಿ ಸರ್, ತುಂಬ. ಮತ್ತೆ ಮುಸ್ಕಿನ ಜೋಳದಲ್ಲಿ ಯಾವ ತಳಿಗಳು ಬಳಸ್ಕೊಳ್ತೀರಾ? ತಳಿ ಹೆಸರು ನಂಗೆ ಗೊತ್ತಿಲ್ಲ ಸರ್ ನಿಜವಾಗ್ಲೂ. ಅಂದರೆ ಕಾಳುಗಾಗಿ ಬೆಳಿತಾರೋ ಬೇವುಗಾಯಿ ಬೆಳಿತಾರೋ? ಕಾಳು ಮೇವು ಎರಡು ಸರ್, ಎರಡಕ್ಕೂ. ಅದೆರಡು ಇರೋದಕ್ಕೆ ಮೇವಿಗೆ ಅದು, ಅದು ದನಗಳಿಗೂ ಆಗ್ತದೆ, ಆಡುಗಳಿಗೂ ಆಗುತ್ತೆ, ಕೋಳಿಗೂ ಆಗುತ್ತೆ, ಹಂದಿ ಇದ್ರೆ ಹಂದಿಗೂ ಆಗುತ್ತೆ ಮೇವು. ಹೌದೌದು, ಅಂದರೆ ಬೀಜನು ಅದನ್ನ ಬಳಸ್ಕೊಳ್ತೀವಿ. ಹೌದು, ಅದನ್ನ ಹಲ್ಲಿಗೆ ಮಾಡಿ ಅದನ್ನ ಎಷ್ಟು ಬೇಗ ಅಷ್ಟು ಪೀಸ್ ಮಾಡ್ಕೊಂಡು ಕೋಳಿಗಳಿಗೆ ಸ್ವಲ್ಪ ಚಿಕ್ಕದಾಗಿ, ದನಗಳಿಗಾದ್ರೆ ಅರ್ಧರ್ಧ ಪೀಸ್ ಆ ಥರ ಮಾಡಿಸ್ಕೊಂಡು ಅದನ್ನ ಮೇವು. ಅಂದರೆ ಬೇಸಿಗೆಯಲ್ಲಿ ನೀವು ಬಿತ್ತನೆ ಮಾಡೋದು? ಹೌದು, ಬೇಸಿಗೆ. ಯಾವ ತಿಂಗಳಲ್ಲಿ ಅದು? ಜನವರಿ ಎಂಡಲ್ಲಿ ಆಗುತ್ತೆ ಸರ್, ಜನವರಿ ಎಂಡ್ ಫೆಬ್ರವರಿ ಸೆಕೆಂಡ್ ವೀಕ್ ಒಳಗಡೆ ಮುಗಿಸ್ಬಿಡ್ತೀವಿ. ಅಂದರೆ ಭತ್ತನೂ ಅಷ್ಟೇ, ಮುಸ್ಕಿನ ಜೋಳನೂ ಅಷ್ಟೇ. ಹೌದು, ಬೇಸಿಗೆಯಲ್ಲಿ. ಹೌದು ಹೌದು. ಅಂದರೆ ಅಷ್ಟದಾಲೆ ಚಳಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಚೆನ್ನಾಗಿ ಚಳಿ ಕಡಿಮೆ ಆಗಿರುತ್ತೆ. ನಮ್ದು ಈಗ ಬೇರೆ ಕಾಫಿ ತೋಟದ ಕೆಲಸ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿರುತ್ತೆ, ಆ ಬಿಡು ನೋಡ್ಕೊಂಡು ಮಾಡ್ಕೊಳ್ತೀವಿ ಸರ್. ಮತ್ತೆ ಮುಸ್ಕಿನ ಜೋಳ ಒಂಥರ ಸುಲಭದ ಬೆಳೆನೆ ಅಲ್ವೇ? ಅದು ತುಂಬಾ ಸುಲಭ ಸರ್, ಅದು ಅದೇನು ದೊಡ್ಡ ಖರ್ಚು ಇಲ್ಲ. ಅದರಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಒಂದು ದನಗಳಿಗೆ ಮತ್ತು ಕೋಳಿಗಳಿಗೆ ಅದಕ್ಕೆಲ್ಲ ಮೇವು ಸಿಗುತ್ತೆ. ಎರಡನೇದು ನಾವು ಅದು ಮಾಡಬೇಕಾದ್ರೆ ನಾವು ಗೊಬ್ಬರನ ಸ್ವಲ್ಪ ಫುಲ್ ಪ್ರತಿಯೊಂದು ಗಿಡಗಳಿಗೆ ಹಾಕಿದಾಗ ಎಕ್ಸ್ಟ್ರಾ ಗೊಬ್ಬರ ಅದು ಅಲ್ಲೇ ಇರುತ್ತೆ. ನೆಕ್ಸ್ಟ್ ಮುಂಗಾರು ಬೆಳೆ ಮಾಡೋಕೆ ಗೊಬ್ಬರ ತುಂಬ ಯೂಸ್ ಆಗುತ್ತೆ. ಅಲ್ಲಿರೋ ಸೊಪ್ಪನ್ನು ಕೂಡ ಯೂಸ್ ಮಾಡ್ತೀವಿ ದನಗಳಿಗೆ. ಅಂದ್ರೆ ಇದರಲ್ಲಿ ಒಂದೆರಡು ಕಳೆ ತೆಗೆದ್ಬಿಟ್ರೆ ಬೆಳೆ ಬಂದಿಲ್ಲ ಸರ್. ಅದಕ್ಕೆ ಕಳೆಗೆಲ್ಲ ತೆಗೆಯಕ್ಕೆ ಹೋಗಲ್ಲ. ಅದಕ್ಕೆ ಏನು ಮಾಡೋದು? ಅದಕ್ಕೆ ನಾನೊಂದು ಮಿನಿ ಟಿಲ್ಲರ್ ತಗೊಂಡಿದ್ದೀನಿ. ಅದರಲ್ಲಿ ಅದಕ್ಕೆ ನಂಗೆ ಅದ್ರ ಹೆಸರೆಲ್ಲ ಗೊತ್ತಿಲ್ಲ. ನಮ್ಮ ಈ ದನಗಳಲ್ಲಿ ಮಣ್ಣು ಕೂಡ ಅಂತ ಹೇಳ್ತೀವಿ, ಆ ಕೆಲಸ ಅದಲ್ಲೇ ಆಗುತ್ತೆ. ಬುಡಕ್ಕೆ ಮಣ್ಣು ಹಾಕೋದು? ಹಾಂ, ಅದು ಆಟೋಮೆಟಿಕ್ ಇದರಲ್ಲೇ ಮಾಡಿದಾಗ ಒಂದು ಗಿಡಕ್ಕೆ ಮಣ್ಣು ಬೀಳುತ್ತೆ, ಕಳೆನೂ ಕಂಟ್ರೋಲ್ ಆಗಿರುತ್ತೆ, ಮತ್ತೆ ನೆಕ್ಸ್ಟ್ ಕಳೆ ಬರೋಕ್ಕಿಂತ ಮುಂಚೆ ಗಿಡ ಇದಿರುತ್ತೆ ಮೇಲೆ. ಹಾಗಾಗಿ ಅದೊಂದು ನೀವು ಈ ಟಿಲ್ಲರ್ ಮೂಲಕನೇ ಕೆಲಸ ಮಾಡ್ಕೋಬಹುದು. ಕಳೆನೂ ನಿಯಂತ್ರಣ ಆಗುತ್ತೆ, ಬುಡಕ್ಕೆ ಮಣ್ಣು ಬೀಳುತ್ತೆ, ಮತ್ತೆ ಬೇಗನೂ ಕೆಲಸ ಆಗುತ್ತೆ. ಅಂದ್ರೆ ಬುಡಕ್ಕೆ ಮಣ್ಣು ಬಿದ್ದಾಗ ಚೆನ್ನಾಗಿ ಬಂದ್ಬಿಡುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಗೊಬ್ಬರನು ಚೆನ್ನಾಗಿ ಕೊಡಬೇಕು ಮುಸ್ಕಿನ ಜೋಳಕ್ಕೆ. ಹೌದು, ದನದ ಗೊಬ್ಬರ ಕೊಟ್ಟೆ ಕೊಡ್ತೀವಿ. ದನದ ಗೊಬ್ಬರ ಕೊಡ್ತೀರಾ? ಈ ಮೂಟೆ ಗೊಬ್ಬರ? ಮೂಟೆ ಗೊಬ್ಬರ ಅಪರೂಪ ಕೊಡ್ತೀವಿ ಸರ್, ಇಲ್ಲಂತಲ್ಲ, ಒಂದು ಸೈಕಲ್ ಒಂದ್ಸತಿ ಕೊಡ್ತೀವಿ ಅಷ್ಟೇ. ಮತ್ತೆ ನೀರನ್ನು ಕೊಡಬೇಕಾಗತ್ತಲ್ವೇ? ನೀರು ಸ್ಪ್ರಿಂಕ್ಲರ್ ಹೊಡಿತೀವಿ ಸರ್. ಸ್ಪ್ರಿಂಕ್ಲರ್ ಮಾಡ್ತೀರಾ? ಅದು ಇಟ್ಕೊಂಡಿದಾರ? ಹಾಂ, ನಾವು ಕೆರೆಯಿಂದನೇ ಹೊಡ್ಕೊಳ್ತೀವಿ. ಎರಡನೇ ಬೆಳೆಗೆ ಏನು ಯೂಸ್ ಮಾಡ್ತೀವಿ ನೀರನ್ನ, ಕೆರೆ ಅದೇ ನೀರನ್ನ ಯೂಸ್ ಮಾಡ್ಕೊಳ್ತೀವಿ. ಇದರಲ್ಲೇನು ಕೀಟ ರೋಗಗಳು ಅಂತ ಏನು ಕಾಣಿಸ್ಕೊಳ್ಳಲ್ವ? ಕೀಟಗಳು ಬಂದರೆ ತಲೆ ಬೀಸಿಲ್ಲ ಸರ್, ಯಾಕಂದ್ರೆ ಭತ್ತಕ್ಕೆ ಬೀಳಲ್ಲ, ಇದಕ್ಕೆ ಬೀಳುತ್ತೆ, ಇದೇನು ತಿನ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ಇಳುವರಿ ಪರವಾಗಿಲ್ವಾ ಮುಸ್ಕಿನ ಜೋಳ? ಕೆಲವೊಂದ್ಸತಿ ಒಂದು ಗಿಡದಲ್ಲಿ ಎರಡು ಇದು ಬಿಡುತ್ತದೆ, ಅದನ್ನ ಇಳುವರಿನ ಮೆಷರ್ ಆತರ ಮಾಡಲಿಲ್ಲ, ಬಟ್ ಚೆನ್ನಾಗೇ ಬರುತ್ತೆ, ತೊಂದರೆ ಇಲ್ಲ, ಚೆನ್ನಾಗೇ ಬರುತ್ತೆ. ಅದನ್ನೇನು ಮಾರಾಟ ಮಾಡ್ತೀರಾ ಹೇಗೆ? ಹೌದು, ಕೆಲವೊಂದ್ಸತಿ ಮಾಡ್ತೀವಿ, ಕೆಲವೊಂದ್ಸತಿ ಇಟ್ಕೊಳ್ತೀವಿ. ಹಂಗೆ ಖರ್ಚು ವೆಚ್ಚ ಕೊಲ್ಸಿದ್ರೆ ಪರವಾಗಿಲ್ಲ ಅನ್ಸುತ್ತೆ ಮುಸ್ಕಿನ ಜೋಳದ? ಮುಸ್ಕಿನ ಜೋಳ ದೊಡ್ಡ ಖರ್ಚು ಬೀಳಲ್ಲ ಸರ್, ಖರ್ಚು ಬೀಳಲ್ಲ. ಅದು ನಮ್ಗೆ ಆಕ್ಚುಲಿ ಖರ್ಚು ಆದ್ರೂ ಕೂಡ ನಮ್ಗೆ ಮುಂಗಾರು ಬೆಳೆಗೆ ನಮ್ಗೆ ಅದು ಹೆಲ್ಪ್ ಮಾಡೇ ಮಾಡುತ್ತೆ. ನೀವು ಗೊಬ್ಬರನು ಕೊಟ್ಟಿರ್ತೀರಾ? ಕೊಟ್ಟಿರ್ತೀವಿ ಮುಂಗಾರಿಗೆ. ಈವನಾಗ ಸ್ಪ್ರೆಡ್ ಆಗಿರುತ್ತೆ ಗದ್ದೆಗಳಲ್ಲಿ, ಜೊತೆಗೆ ಜಮೀನು ಖಾಲಿ ಬೀಳಲ್ಲ. ಖಾಲಿ ಬೀಳಲ್ಲ, ಅದು ಇಂಪಾರ್ಟೆಂಟ್ ಸರ್. ಮುಸ್ಕಿನ ಜೋಳ ನೀವು ಬೇಸಿಗೆಯಲ್ಲಿ ಬೆಳೀತಾರ, ಭತ್ತನು ಬೇಸಿಗೆಯಲ್ಲಿ ಬೆಳೀತಾರ, ಹೌದು, ಮುಂಗಾರಿನಲ್ಲೂ ಭತ್ತ ತೆಗೆದು ಮೇನ್ ಇಂಟೆನ್ಷನ್ ಸರ್, ನಮಗೆ ಗದ್ದೆ ಖಾಲಿ ಕಾಣಬಾರ್ದು, ಖಾಲಿ ಇರಬಾರ್ದು, ಅದೊಂದು ಲಾಭ. ಜೊತೆಗೆ ನಿಮಗೂ ಕೂಡ ಕೆಲಸ ಇದ್ದೇ ಇರುತ್ತೆ ವರ್ಷ ಇಡೀ. ಹಾಂ, ಕೆಲಸ ಇದ್ದೇ ಇರು ಸರ್, ನಮಗೂ ಇದ್ದೇ ಇರುತ್ತೆ. ನಮ್ಮಲ್ಲಿ ಕೆಲಸಗಾರರು ಕೃಷಿ ಕಾರ್ಮಿಕರು ಇದ್ರು, ಅವರು ಕೆಲಸ ಕೊಟ್ಟೇ ಕೊಡ್ಬೋದು. ಅದೇ ಮೇನ್ ಇಂಟೆನ್ಷನ್ ಅದೇ ಸರ್, ಅವ್ರು ಇರ್ತಾರಲ್ಲ ಫ್ರೀ ಆಗಿ ಕೂರ್ಸ್ ಬರಂತ ಬಿಟ್ಟು ಈ ಥರ ಕೆಲಸಗಳು ಕೊಡೋದು. ಅಂದರೆ ಅವರು ಯಾವಾಗಲೂ ವರ್ಷವಿಡೀ ಇದ್ದೇ ಇರ್ತಾರೆ ಕೆಲಸಗಾರರು? ಭಾರಿ ಕಷ್ಟ, ಅವ್ರು ಬೇಕೇ ಬೇಕು ನಮಗೆ, ಅವ್ರು ಸಿಗೋದು ತುಂಬಾ ಕಷ್ಟ ಇದೆ. ಇರ್ತಾರೆ ಆದರೆ? ಹಾಂ, ಇರ್ತಾರೆ. ಅವ್ರಿಗೆ ನೋಡ್ಕೊಳ್ತೀರಾ ನೀವು? ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಮತ್ತೆ ಹಸುಗಳು ಅವೇನು ನಾಟಿ ಹಸುಗಳು ಅಥವಾ? ಹೌದು, ಎಲ್ಲ ನಮಗೆ ಗೊಬ್ಬರ ಬೇಕು. ನಮ್ಮ ಹಸುಗಳದೇ ಕರುಗಳು ಅವೆಲ್ಲ, 5 ಹಸುಗಳಿದೆ ಈಗ. ಅವೆಲ್ಲ ಹಾಲು ಕೊಡ್ತಾ ಇದಾವ? ಹೇಗೆ? 2 ಕೊಡ್ತಾ ಇದೆ. ಮತ್ತೆ ನಿಮ್ಗೆ ಸಗಣಿ ಎಲ್ಲ ಸಿಗುತ್ತಲ್ಲ? ಹೌದು, ತುಂಬಾ ಸಿಗುತ್ತೆ ಸಗಣಿ. ನಂಗೆ ವರ್ಷಕ್ಕೆ ತುಂಬಾ ಸೊಪ್ಪು ಎಲ್ಲ ಹಾಕಿ ಗೊಬ್ಬರ ಮಾಡಲ್ಲ, ಏನ್ ಡೈರೆಕ್ಟ್ ಆಗಿ ಏನ್ ಸಗಣಿ ಬರುತ್ತೆ ಅದನ್ನೇ ತಗೊಂಡೋಗಿ ತಿಪ್ಪೆಗೆ ಮಾಡೋದು. ನನಗೆ 5-6 ಪಿಕಪ್ ಗೊಬ್ಬರ ಅದ್ರಲ್ಲಿ ಬರುತ್ತೆ. ಒಂದು ಪಿಕಪ್ ಅಂದ್ರೆ 100 ಕುಕ್ಕೆ ಲೆಕ್ಕ ತಗೊಳ್ಬಹುದು. ಅಂದ್ರೆ ನಿಮ್ಮ ಇಡೀ ಜಮೀನಿಗೆ ಆಗುತ್ತೆ ಅದು? ಗದ್ದೆಗೆಲ್ಲ ಮುಗಿಸಿ ತೋಟಕ್ಕೆ ಹಾಕ್ಬೋದು ನಾನು. ಈ ರೀತಿ ಈಗ ಸಾವಯವ ಗೊಬ್ಬರ ಕೊಡೋದೇ ಅಪರೂಪ ಆಗ್ಬಿಟ್ಟಿದೆ. ಹೌದೌದು, ಯಾಕಂದ್ರೆ ಪಶುಪಾಲನೆ ಬಹಳ ಕಡಿಮೆ ಆಗಿದೆ. ಕೋಳಿಗಳು ಇದಾವ? ಕೋಳಿ ಇದೆ ಸರ್. ನಾನು ಆಕ್ಚುಲಿ ಒಂದು 5 ಆಡು ಸಾಕಿದ್ದೆ. ಅದು ಹಿಂಗೆ ಚೆನ್ನಾಗಿ ಬರುತ್ತೆ ಏನು ಅಂತೇಳ್ಬಿಟ್ಟು, ಅದು ಚಾಲೆಂಜಸ್ ಎಲ್ಲ ಏನು ಗೊತ್ತಿತ್ತಿಲ್ಲ. ಮತ್ತೆ ನನಗೆ ಗೊತ್ತಾಯ್ತು ಏನು ಚಾಲೆಂಜಸ್ ಬರುತ್ತೆ. ಆ ಟೈಮಲ್ಲಿ ಸೊಪ್ಪು ಕಡ್ದಾಕೋದು ಅದು ತುಂಬಾ ಕಷ್ಟ ಆಯಿತು. ಅದು ಮತ್ತೆ ಮರಿಗಳು ಹಾಕೋದು ಸಂಖ್ಯೆನೂ ಕಡಿಮೆ ಇತ್ತು. ನಂಗೆ ಅದೇನು ತುಂಬ ಲಾಭ ಅನಿಸಿಲ್ಲ. ಲಾಭ ಅಂತ ಹೇಳಿದ್ರೆ ಅದು ತುಂಬಾ ವರ್ಕೌಟ್ ಆಗ್ತಿತ್ತಿಲ್ಲ ನನಗೆ. ಆಡುಗಳ ಬದಲು ಆ ಜಾಗದಲ್ಲಿ ನಾನು ಏನು ಮಾಡಿದ್ದೆ, ಅದನ್ನೊಂದು ಹೈಟ್ ಇದರಲ್ಲಿ ಮಾಡಿಸಿದ್ದೆ. ಆ ಜಾಗದಲ್ಲಿ ಫುಲ್ ಕೋಳಿ ಸಾಕಿದ್ದೀನಿ ಇವಾಗ. ಕೋಳಿಯಿಂದ ನನಗೆ ಮೊಟ್ಟೆ ಚೆನ್ನಾಗಿ 25 ಕೋಳಿ ಕಳೆದಷ್ಟು ಒಂದು ಹೊಸ ತರಿಸಿದ್ದೆ. ಅದರಲ್ಲಿ ನನಗೆ ತಿನ್ನಕ್ಕೆ ಆಗ್ತಿತ್ತಿಲ್ಲ, ಅಷ್ಟು ಮೊಟ್ಟೆ ಬರ್ತಿತ್ತು ನನಗೆ. ಮೊಟ್ಟೆಗಳು ಸಾಕಷ್ಟು ಸಿಗುತ್ತೆ. ಹೌದೌದು. ಮತ್ತೆ ಅವೇನಾದರೂ ಲೋಕಲ್ ತಳಿಗಳು ಅವು ಹೇಗೆ? ಅದರಲ್ಲಿ 2 ಬ್ಯಾಚ್ ಮಾಡಿದ್ವಿ ಸರ್. ಒಂದು ಲೋಕಲ್, ಇನ್ನೊಂದು ಗಿರಿರಾಜ ತರಿಸಿದ್ದು. 2 ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದೀವಿ. ಅದು ಲೋಕಲ್ ಏನು ಬೆಳವಣಿಗೆ ಇಲ್ಲ ಕಮ್ಮಿನೆ. ಅದಕ್ಕೂ ಕೂಡ ಫೀಡ್ ಹಾಕಲೇಬೇಕು. ಫೀಡ್ ಹಾಕಿಲ್ಲ ಅಂದ್ರೆ ನಾವು ಹೊರಗಡೆ ಬಿಡಲ್ಲ ಎಲ್ಲೂ ಕೂಡ. ಹೊರಗಡೆ ಬಿಟ್ಟರೆ ಈ ಮುಂಗುಸಿ ಗಿಂಗುಸಿಲ್ಲ ಬಂದು ಹಿಡ್ಕೊಂಡೋಗುತ್ತೆ. ಅದು ಸಮಸ್ಯೆ. ಒಳಗಡೆ ಸಾಕ್ತಾ ಇರೋದು. ನಂದು ಪ್ಯೂರ್ ದೇಶಿ ತಳಿ ಇದೆ, ಅದನ್ನ ಮನೆ ಹತ್ರನೇ ಸಾಕೊಳ್ತೀವಿ ಹೊರಗಡೆ ಬಿಟ್ಟು. ಅವು ಯಾವ್ದಕ್ಕೂ ಸಿಗಲ್ಲ ಅಲ್ವಾ? ಅದು ಸಿಗುತ್ತೆ, ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಇದಕ್ಕಿಂತ. ಗಿರಿರಾಜ ಒಳ್ಳೆ ದಪ್ಪ ಬರುತ್ತೆ. ಇದೆ ಸರ್, ಚೆನ್ನಾಗಿ ಬಂದಿದೆ ಸರ್. ಈ ಸತಿ ನಾಟಿಗೆ ಅದನ್ನೇ ಕೊಲ್ಬೇಕು ಇದೀನಿ. ಅಂದ್ರೆ ಗಿರಿರಾಜ ಕೋಳಿಗಳು ಎಷ್ಟಿದಾವೆ ಅವು? ಟೋಟಲ್ 25 ತರಿಸಿದ ನಾನು. ಅದರಲ್ಲಿ 10-15 ಆಲೆ ರೇಷದಲ್ಲಿ ಇರ್ಬೇಕನ್ಸುತ್ತೆ. ಮರಿ ತಂದೆ ನೀವು? ತುಂಬಾ ಚಿಕ್ಕ ಮರಿ ಅಲ್ಲ ಸರ್, ಸಾಧಾರಣ ಒಂದು ಒಳ್ಳೆ ಸೈಜಿಗೆ ಬಂದಿತ್ತು. ತುಂಬಾ ಇದಿಲ್ಲ. ಈ ಹ್ಯಾಚಿಂಗ್ ಮಾಡೋದು ನಾನೇ ಒಂದು ಯೂಟ್ಯೂಬ್ ಅಲ್ಲಿ ನೋಡಿ ರೆಡಿ ಮಾಡಿದ್ದೆ. ಕಾವು ಕೊಡೋದು? ಕಾವು ಕೊಡೋದು. ಹಾ, ಮಷಿನ್ ಮಾಡಿದ್ದೆ. ಅದರಲ್ಲಿ ಆಗಿತ್ತು, ಆಗಿದೆಲ್ಲ ಒಂದು ಹುಂಜ ಕೋಳಿ ಆಗಿತ್ತು ಆ ರೀತಿ. ಅಂದ್ರೆ ಅದಕ್ಕೆ ಸರಿಯಾದಂತ ಮೊಟ್ಟೆಗಳು ಬೇಕಾಗುತ್ತೆ. ಹೌದು, ನಾನು ಕೆಲವೊಂದು ತಪ್ಪುಗಳು ಮಾಡಿರ್ತೀನಿ, ಕೆಲವೊಂದು ಸೆಲೆಕ್ಷನ್ ಮಾಡಬೇಕು. ನೀವೇ ಸರಿ ಸರ್. ಫಲೀಕೃತ ಮೊಟ್ಟೆಗಳಿದ್ರೆ ಮರಿ ಆಗುತ್ತೆ. ಇಲ್ಲಾಂದ್ರೆ ನಾವು ಈಗ ವಾಣಿಜ್ಯ ಮಟ್ಟದಲ್ಲಿ ಮಾರಾಟ ಮಾಡ್ತಾರಲ್ಲ ಮೊಟ್ಟೆಗಳು, ಅವೆಲ್ಲ ಮರಿಗಳೇ ಆಗಲ್ಲ. ಇಲ್ಲ ಇಲ್ಲ, ನಮ್ದೇ ಮೊಟ್ಟೆ ಇಟ್ಟಿರೋದು. ಮಾಡೆ ಮೊಟ್ಟೆ ಆದ್ರೆ ಎಲ್ಲ ಹುಂಜಗಳಾಗಿತ್ತು. ಆಗುತ್ತೆ, ಮಾಡ್ಬೋದು. ಕೋಳಿಗಳಿಗೆ ಏನು ಸಮಸ್ಯೆ ಇಲ್ಲ ಸರ್ ನಮಗೆ. ಆದ್ರೆ ಅದು ಹುಂಜದ ಜೊತೆ ಆಡಿರ್ಬೇಕು ಆ ಕೋಳಿ. ಹೌದು, ಅವಾಗಲೇ ಅದು ಮರಿಗಳಾಗ. ಹೌದು, ಈಗ ನಾನು ತಂದ್ರೆ 25 ಕೋಳಿಗೆ ಒಂದೇ ಹುಂಜ ಇಟ್ಕೊಂಡಿದ್ದೀನಿ. ಆ ತರ ಹುಂಜ ಸಂಖ್ಯೆ ಕಮ್ಮಿ ಮಾಡಿದ್ದೀನಿ. ಅವೆಲ್ಲ ಹುಂಜದ ಜೊತೆ ಆಡ್ತವೆ. ಹೌದು ಹೌದು, ಕೋಳಿಗಳು. ಹೌದು ಹೌದು, ಹಾಗಾಗಿ ಅವು ಮರಿ ಮಾಡ್ಕೊಂಡು ಬಳಸ್ಕೋಬಹುದು. ಹೌದು, ನಿಜ. ಆಡುಗಳು ಕೂಡ ಇದಾವ? ಇಲ್ಲ, ಇವಾಗಿಲ್ಲ ಸರ್, ಎಲ್ಲ ಕ್ಲಿಯರ್ ಮಾಡಿಸ್ಬಿಟ್ಟೆ. ಆಡು 5 ಆಡಿತ್ತು. ಯಾಕೆಂದ್ರೆ ಒಂದು ನಿರ್ವಹಣೆ ಮಾಡೋದು ಕಷ್ಟ ಅಂತ. ಮೊದಲು ಮಾರ್ಕೆಟಿಗೆ ಬಂದಾಗೆಲ್ಲ ವೇಸ್ಟ್ ಅಂದ್ರೆ ವೇಸ್ಟ್ ಅಂದ್ರೆ ಈ ಕೋಸುಗಳು ಸೊಪ್ಪುಗಳು ಅದು ತಗೊಂಡೋಗ್ತಾ ಇದೆ, ಮತ್ತೆ ನಮ್ಮ ಜೋಳಗಳನ್ನು ಹಾಕ್ತಾ ಇದೆ. ಮರಿ ಹಾಕೋದು ಭಾರಿ ಕಡಿಮೆ ಆಗಿತ್ತು. ತುಂಬಾನೇ 2 ವರ್ಷ ಆಗಿತ್ತು ಮರಿ ಆಗ್ತಿತ್ತಿಲ್ಲ. ಆ ಥರ ಅದಕ್ಕೆ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗ್ತಿತ್ತು. ಸೊಪ್ಪುಗಳು ತಂದು ಹಾಕ್ಬೇಕಿತ್ತು, ಮಳೆಗಾಲದಲ್ಲಿ ಮರ ಹತ್ತಕ್ಕಾಗಲ್ಲ, ಜಾರ್ತಿತ್ತು. ಈ ಥರ ಸಮಸ್ಯೆ ತೋಟಕ್ಕಂತೂ ಬಿಡಲ್ಲ, ಅದು ಗೂಡಲ್ಲೇ ಇರಬೇಕು. ಸೊ ಇಂಥದ್ದನ್ನೆಲ್ಲ ನೋಡಿ ಮತ್ತೆ ಬೇಡ, ಅದಕ್ಕಿಂತ ಈಸಿ ಕೋಳಿ ಅನ್ಸುತ್ತೆ. ಮತ್ತೆ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ತೀರಾ? ಹೌದು ಸರ್, ತರಕಾರಿ ಬೆಳೆ ನಮ್ದು ಪೂರ್ವಜರು ಬೆಳ್ಕೊ ಬರ್ತಿದ್ವಿ, ಈಗಲೂ ಕೂಡ ನಾವು ಬೆಳೀತಾ ಇದೀವಿ. ಬೇಸಿಗೆಯಲ್ಲೇನೆ ಅದು? ಅದು ಬೇಸಿಗೆಲಿ. ಯಾವ್ಯಾವ ಬೆಳಿತೀರಾ ತರಕಾರಿ? ನಮ್ಮಲ್ಲಿ ಮೇನ್ ಸೌತೆಕಾಯಿ ಮತ್ತೆ ಸಾಂಬಾರ್ ಸೌತೆ, ಇದು ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲಿ. ಅದು ಬಿಟ್ರೆ ಹೀರೆಕಾಯಿ, ಹಾಗಲಕಾಯಿ, ಪಟೋಳಕಾಯಿ, ಹಸಿಮೆಣಸು, ಮತ್ತೆ ಅಲ್ಸಂದೆ. ಅಲ್ಸಂದೆನೂ ಬೆಳಿತೀರ? ಹೌದು ಸರ್, ಇದು ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ. ಅಂದ್ರೆ ಇವನ್ನ ನಿಮ್ಮ ಸ್ವಂತ ಬಳಕೆಗೂ ಅಥವಾ ಮಾರಾಟನೂ ಮಾಡ್ತೀರಾ? ಇಲ್ಲ, ಮೊದಲೆಲ್ಲ ತುಂಬಾನೇ ಮಾರಾಟ ಮಾಡಿ ಲಾರಿಲಿ ಬಂದು ತಗೊಂಡೋಗ್ತಾ ಇದ್ರು. ನಮ್ಮ ಬೈಲು ತುಂಬಾನೇ ಫೇಮಸ್ ಇತ್ತು ತರಕಾರಿಗೆ. ಒಂದು ಲಾರಿ ಬಂದ್ರೆ ನಮ್ಮ ಬೈಲಿಗೆ ಬಂದ್ರೆ 2 ಲಾರಿ ಬೇಕಾಗಿತ್ತು. ಇತ್ತೀಚೆಗೆ ಕಾಫಿದು ಕೃಷಿಗೆ ಸ್ವಲ್ಪ ಫೋಕಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಕಡಿಮೆ ಆಗಿದೆ. ಹಾಗೂ ನಾವು ವ್ಯಾಪಾರ ಮಾಡ್ತೀವಿ, ಅದನ್ನ ಕೊಡ್ತೀರಾ? ಹೌದೌದು. ಅದಕ್ಕೂ ಏನಾದರೂ ರಾಸಾಯನಿಕ ಗೊಬ್ಬರ ಮಾಡ್ತೀರಾ ಅಥವಾ ಸಾವಯವ ರೀತಿಯಲ್ಲೇ ಮಾಡ್ತೀರಾ? ರಾಸಾಯನಿಕ ಕೊಟ್ಟೆ ಕೊಡ್ತೀವಿ ಸರ್, ಸ್ವಲ್ಪನೇ ಕೊಡೋದು. ಅದಕ್ಕೂ ಕೊಡಲೇಬೇಕು ಸರ್, ಇಲ್ಲ ಬರಲ್ಲ. ಕೊಡಬೇಕು. ಹೌದು, ಅದರಿಂದ ಅವು ಚೆನ್ನಾಗಿ ಬೆಳೀತವೆ. ಹೌದು ಸರ್. ಯಾಕೆಂದ್ರೆ ತರಕಾರಿಗಳು ಅಂದರೆ ಅವು ಒಳ್ಳೆ ಸೈಜ್ ಬರಬೇಕು ಅಂದರೆ ಪೋಷಕಾಂಶ ಇರಬೇಕು. ಪೋಷಕಾಂಶ ಇರಬೇಕು ಸರ್. ಮತ್ತೆ ಬೇಸಿಗೆಯಲ್ಲೇ ಬೆಳೆಯೋದ್ರಿಂದ ನೀರನ್ನು ಕೊಡಬೇಕು. ನೀರು ಕೊಟ್ಟೆ ಕೊಡಬೇಕು ಸರ್. ನಿಮಗೆ ಕೊಳವೆ ಬಾವಿ ವ್ಯವಸ್ಥೆ ಇದೆ, ಕೆರೆ ವ್ಯವಸ್ಥೆನೂ ಇದೆ, ಅವೆಲ್ಲ ಬಳಸ್ಕೊಳ್ತೀರಾ? ಹೌದು ಸರ್. ಅಂದ್ರೆ ಈಗ ವಿವಿಧ ಬೆಳೆಗಳನ್ನು ಬೆಳೀತಾ ಇದ್ದೀರಾ ನವೀನ್ ಬಿದ್ದಪ್ಪ ಅವರೇ? ಹೌದು. ಈ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತೀರಿ? ನಮಗೆ ಇನ್ಕಮ್ ಸೋರ್ಸ್ ಅಂತ ಬಂದಾಗ 2-3 ಕಡೆ ಇರಬೇಕು ನಮಗೆ. ಒಂದೇ ಕಡೆ ಯಾವತ್ತಿರಬಾರ್ದು. ಬೆಳೆ ಒಂದು ಹೋದ್ರೆ ಒಂದು, ನಂದು ಕಾನ್ಸೆಪ್ಟ್ ಅಂದರೆ ಒಂದು ಪ್ಲಾಂಟ್ ನಮ್ದು ಒಂದು ಎಕರೆ ಇಲ್ಲಿದೆ ಅಂತಿದ್ರೆ ಇನ್ನೊಂದು ಎಕರೆ ಇನ್ನೊಂದು ಕಡೆ ಇರಬೇಕಾಗುತ್ತೆ. ಒಂದೇ ಏರಿಯಾದಲ್ಲಿ ಇರಬಾರ್ದು, ಯಾಕಂದ್ರೆ ನಮ್ಮ ಪ್ರಕೃತಿ ಮುಂದೆ ಯಾರು ಆಟಾಡಕ್ಕಾಗಲ್ಲ. ಹೌದೌದು. ಸೊ ಆ ಟೈಮಲ್ಲಿ ನಮಗೆ ಎಲ್ಲ ಥರ ವೆರೈಟಿ ಇರಬೇಕು. ಕೆಲವೊಂದ್ಸತಿ ಈ 2-3 ವರ್ಷದಿಂದ ನಮಗೆ ಸೌತೆಕಾಯಿಗೆ ಒಂದು ಯಾವುದೋ ಒಂದು ವೈರಸ್ ಆಗಿ ನಾವು ಕೃಷಿ ಇಲಾಖೆ ಸಂಪರ್ಕ ಈ ವರ್ಷ ಮಾಡಿದ್ದೀವಿ, ಬಂದು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಥರ ಬಂದಾಗ ಕಂಪ್ಲೀಟ್ ನನ್ನ ಮಾತ್ರ ಅಲ್ಲ ಎಲ್ಲರೂ ಹೋಗ್ಬಿಡುತ್ತೆ. ಎಕ್ಸಾಂಪಲ್ ಕೊರೋನಾ ಅನ್ಕೋಬೋದಂಗೆ, ಒಂದ್ರೆ ಎಲ್ಲ ಕಣ್ಣಿ ಕಾಣಿಸಲ್ಲ ಬಂದಿರುತ್ತೆ. ನಾವು ಅದಕ್ಕೆ ತಗೋ ಸ್ಪ್ರೇ ಮಾಡು ಮಾಡು ಮಾಡಿ ಏನ್ ಮಾಡ್ತೀವಿ ಅದಕ್ಕೆ, ನಮ್ಗೆ ಗೊತ್ತಿರಲ್ಲ, ಸುಮ್ನೆ ಮಾಡ್ತಾ ಇರ್ತೀವಿ. ಸೊ ಈ ವರ್ಷ ಅವ್ರು ಸಜೆಷನ್ ಕೊಟ್ಟಿದ್ದಾರೆ ನಮಗೆ ಬೇಳೆ ಬೇಳೆ ಬರೀ, ಅದು ಹೋದ್ರು ಕೂಡ ಇನ್ನೊಂದು ಕರೆಕ್ಟ್ ಆಗಿರುತ್ತೆ ನಮಗೆ. ಆ ಥರ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗನ್ಸುತ್ತೆ ಇವೆಲ್ಲ ಬೆಳೆಗಳು, ಭತ್ತಾಗಲಿ ಮುಸ್ಕಿನ ಜೋಳ ಆಗಲಿ ತರಕಾರಿ ಬೆಳೆಗಳಾದ್ರೆ ಹೇಗೆ? ಸರ್, ಕೃಷಿ ವಿಷಯಕ್ಕೆ ಬಂದಾಗ ನಮಗೆ ಎಷ್ಟು ದುಡ್ಡು ಮಾಡಿದೆ ಅಂತ ಹೇಳೋಕ್ಕಿಂತ ಏನು ಹಿಂಗೆ ಸಿಕ್ತು ಅಂತ ಕೇಳಿದಾಗ ನಮಗೆ ಆರೋಗ್ಯ ಸಿಗುತ್ತೆ. ಹೌದು, ನಮಗೆ ಸ್ವಾವಲಂಬನೆ, ನಾವು ಯಾರು ಡಿಪೆಂಡೆನ್ಸ್ ಇಲ್ಲ, ಮತ್ತೆ ಒಳ್ಳೆ ಆಹಾರ, ಒಳ್ಳೆ ಆಹಾರ ಸಿಗುತ್ತೆ. ಪಶುಪಾಲನೆ ಮಾಡೋದ್ರಿಂದ ಹಾಲು ಸಿಗುತ್ತೆ ನಿಮಗೆ? ಹೌದು, ಹಾಲು ಸಿಗುತ್ತೆ. ನಾವು ಇದನ್ನ ಲಾಭ ಅಂತ ಕನ್ಸಿಡರ್ ಮಾಡಿ, ಇದು ಅಲ್ಲದೆ 4 ಜನ ಕೆಲಸ ಕೊಟ್ಟೆ ಅಂತ ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇದಕ್ಕಿಂತ ಲಾಭ ನಿಮ್ಗೆ ಇನ್ಯಾವುದಿಲ್ಲ. ಎಷ್ಟು ಜನ ಕೆಲಸಗಾರರು ಇರ್ತಾರೆ ಸಾಧಾರಣ? ಸರ್, ನಮ್ಮ ಸಾಧಾರಣ ಈಗ ಮಳೆಗಾಲದಲ್ಲಿ ನಮಗೆ ಮಿನಿಮಮ್ 4 ಜನ ಬೇಕೇ ಬೇಕು. ಈ ಕಾಫಿ ಕುಯ್ಯೋ ಟೈಮಲ್ಲಿ ನಮಗೆ 10 ಜನ ಬೇಕೇ ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಕೆಲಸ ಸಿಗುತ್ತೆ? ಬೇರೆ ಸಿಗುತ್ತೆ ನನಗೆ ಪರ್ಮನೆಂಟ್ ಆಗಿದ್ರೆ ಒಂದು 6 ಜನಕ್ಕಂತೂ ಕೆಲಸ ಆರಾಮಾಗಿ ಕೊಡ್ಬೋದು. ನಾನು ಕೊಡ್ಬೋದು. ಅವರೆಲ್ಲ ಖುಷಿಯಾಗಿರ್ತಾರೆ? ಖಂಡಿತ ಖುಷಿಯಾಗಿರ್ತಾರೆ. ಕೆಲಸಗಾರರು ಚೆನ್ನಾಗಿ ನೋಡ್ಕೊಳ್ತೀರಾ ಅವ್ರನ್ನ? ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಡೋದನ್ನು ಹಿಡಿದು ಅವ್ರಿಗೆ ಬೆಳಿಗ್ಗೆ ಸಂಜೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ತೊಂದರೆ ಇಲ್ಲ, ಅವ್ರಿಗೇನು ತೊಂದರೆ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂತೇಳಿದ್ರೆ, ಈಗ ನಾವು ಎಷ್ಟೇ ಕಷ್ಟಪಟ್ಟರು ನಮ್ಮಲ್ಲಿ ಕೃಷಿ ಕಾರ್ಮಿಕರು ಕೂಡ ನಮ್ಮ ಜೊತೆ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಅವ್ರ ರೇಟಲ್ಲಿ ನೋಡಿದಾಗ ಒಂದು ಮಾರಾಕಪ್ಪ ಅಂತ ಹೇಳಿದಾಗ 1,000 ರೂಪಾಯಿ 1,200 ರೂಪಾಯಿ ಅಂತ ಹೋಗುತ್ತೆ. ಅದು ರಿಸ್ಕ್ ಇದೆ ಇಲ್ಲ ಅಂತಲ್ಲ, ಅದಕ್ಕೂ ಕೂಡ ಇನ್ಶೂರೆನ್ಸ್ ಅದೆಲ್ಲ ಇರುತ್ತೆ ಅಂತ ನೋಡ್ಕೋಬೇಕು. ಇವಾಗ ಕಾಫಿನ ತಗೊಂಡಾಗ ಕೆಲಸದಲ್ಲಿದ್ದರೆ ಕೆಲಸನೇ ಮಾಡೋಕ್ಕಾಗಲ್ಲ, ತೋಟ ಮುಚ್ಚಿಬಿಡುವ. ಗಂಡ ಅಂತ ಇಬ್ಬರಿಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 3 ಎಕರೆ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಅವನು. ಅಷ್ಟು ಮಟ್ಟಿಗೆ ಕೆಲಸ ಇರುತ್ತೆ? ಅಷ್ಟು ಮಟ್ಟಿಗೆ ಕೆಲಸ ಇರುತ್ತೆ. ನೀವು ಕೆಲಸದಲ್ಲಿ ತೊಡಗೊಳ್ತೀರಾ? ಹೌದು ಸರ್, 100% ಇದಿಲ್ಲ ಸರ್, ತೊಡ್ಕೊಳ್ತೀನಿ. ಮತ್ತೆ ನಿಮ್ಮ ಕುಟುಂಬದವರು? ಕುಟುಂಬದ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಈಗಲೂ ನಮ್ಮ ತಂದೆಯವರಿಗೆ 75 ವರ್ಷ ಆಗಿದೆ, ನನಗಿಂತ ಜಾಸ್ತಿ ಅವರೇ ಕೆಲಸ ಮಾಡ್ತಾರೆ. ಅವ್ರದ್ದು ಮಾರ್ಗದರ್ಶನ ನಮಗೆ ಮೋಟೋ ಆಗಿರೋದು. ನಾವು ಯಾವುದು ತಲೆಯಲ್ಲಿ ಇಟ್ಕೊಳ್ಳಲ್ಲ, ಯಾಕಂದ್ರೆ ತಲೆಯಲ್ಲಿ ಮರ್ತೋಗುತ್ತೆ ಎಲ್ಲನು, ಎಲ್ಲ ರೆಕಾರ್ಡ್ ನಮ್ಮಲ್ಲಿ. ಎಷ್ಟೋ ವರ್ಷದ ಮಳೆದು ಎಷ್ಟು ಬಂದಿದೆ ನಮ್ಮಲ್ಲಿ, ಯಾವ ಬಿತ್ತನೆ ಯಾವ ಟೈಮಲ್ಲಿ ಹಾಕಿದೀವಿ, ಎಷ್ಟು ಬೀಜ ಎಷ್ಟು ಕೆಜಿ ಬೀಜ ಹಾಕಿದೀವಿ, ಯಾವ ಗೊಬ್ಬರ ಯಾವ ಟೈಮಿಗೆ ಕೊಟ್ಟಿದ್ವಿ, ಪ್ರತಿಯೊಂದು ನಮ್ಮ ಅಪ್ಪ ರೆಕಾರ್ಡ್ ಮಾಡಿದ್ರೆ ನೆಕ್ಸ್ಟ್ ನನಗೆ ಹ್ಯಾಂಡ್ ಓವರ್ ಬಿಟ್ಟು ನಾನು ಕೂಡ ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ನಿಮಗೆ? 100% ಲಾಭ. ಲಾಭ ನಾನು ಹೇಳಿದೆ ಸರ್, ನಮಗೆ ಈ ತರ ಲಾಭಗಳು, ದುಡ್ಡಿನ ಬಿಟ್ಟು ಈ ತರ ಲಾಭಗಳು ಜಾಸ್ತಿ, ಪರೋಕ್ಷವಾದ ಲಾಭಗಳು ಹೆಚ್ಚು. ಹೌದೌದು, ತೃಪ್ತಿನೂ ಇದೆ, ಆರೋಗ್ಯ ಇದೆ, ತೃಪ್ತಿ ಮುಖ್ಯ ಸರ್. ಏನಲ್ಲ ಎಷ್ಟೇ ಲಾಭ ಬಂದು ತೃಪ್ತಿ ಇಲ್ಲ ಅಂತ ಹೇಳಿದ್ರೆ ಏನು ಸರ್? ಮತ್ತೆ ಬೇರೆ ಬೇರೆ ಇಲಾಖೆಗಳ ಸೌಲಭ್ಯಗಳು ಬಳಸ್ಕೊಳ್ತೀವಿ. ಇತ್ತೀಚೆಗೆ ನಾನು ಕೃಷಿ ಇಲಾಖೆಯಲ್ಲಿ ತಗೊಂಡಾಗ ತುಂಬಾ ಚೆನ್ನಾಗಿ ಅವರು ನಮಗೆ ಸಪೋರ್ಟ್ ಮಾಡ್ತೀವಿ. ಬೇರೆ ಕಂಪೇರ್ ಮಾಡಿದ್ರೆ ಕೃಷಿ ಇಲಾಖೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಕೇಳ್ತಾರೆ ಏನಿದೆ ಏನಂತ, ಏನು ಅಪ್ಡೇಟ್ ಕೊಡ್ತಾರೆ, ಯಾವ್ದೆಲ್ಲ ಮಷಿನರೀಸ್ ಬಂದಿದೆ, ಯಾವ ತರ ತಳಿಗಳು ಬಂದಿದೆ, ಯಾವ ತರ ಕಾಯಿಲೆಗಳು ಬಂದಿದೆ, ಮತ್ತೆ ಕೃಷಿ ಸಂಜೀವಿನಿಂದ ಹೊಸದಾಗಿ ವೆಹಿಕಲ್ಗಳು ಬಿಟ್ಟಿದ್ದಾರೆ, ಇದೆಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಕೆಮ್ಮಾರ್ನ ನವೀನ್ ಬಿದ್ದಪ್ಪ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರ ಜೊತೆಯಲ್ಲಿ ಮಾತಾಡಿ ತಿಳ್ಕೋಬೇಕು ಅಂತಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9447710010. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9447710010. ತುಂಬ ಸಂತೋಷ ನವೀನ್ ಬಿದ್ದಪ್ಪ ಅವರೇ, ತಾವಿಲ್ಲಿವರೆಗೂ ನಿಮ್ಮ ಈ ಕೃಷಿ ಅನುಭವಗಳನ್ನು ನಮ್ಮ ಬೇರೆ ರೈತರ ಜೊತೆಯಲ್ಲಿ ಹಂಚಿಕೊಂಡಿದ್ದೀರ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತುಂಬ ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಪೇಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಂದ 25,000 ರೂಪಾಯಿ, ಅರಬಿಕಾ ಚೆರಿ 12,750 ರೂಪಾಯಿಂದ 14,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಂದ 16,500 ರೂಪಾಯಿ, ರೋಬಸ್ಟಾ ಚೆರಿ 9,000 ರೂಪಾಯಿಂದ 10,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಬೆಟ್ಟಗಿರಿ ಕಾರಳನ ಕುಟ್ಟೇಟಿರ ಕುಟ್ಟಪ್ಪಯ್ಯಂಗ ಇಂದು ಮರಣಪಟ್ಟಿತು. ಕುಟ್ಟೇಟಿರ ಸಣ್ಣ ಸೋಮಯ್ಯ ಎಂಗಡಪ್ಪ 96 ವೈತ್ರ ಕುಟ್ಟಪ್ಪಯ್ಯಂಗಡ ದಫನ ಕಾರ್ಯ ನಾಳೆ ಮಜ್ಜನ 12 ಗಂಟೆ ಮೀದ ಮಡಿಕೇರಿ ಕೊಡಸಮಾಜ ಕ್ಯಾಕಳೊತ್ತು ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಂಪಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಸ್ವಾತಂತ್ರ್ಯ ದಿನಾಚರಣೆ ಬಗೆಲಿ ಜಿಲ್ಲಾಡಳಿತದಿಂದ ಬ್ಯಾರೆ ಬ್ಯಾರೆ ಕಾರ್ಯಕ್ರಮಗಳ ಆಯೋಜನೆ ಬಗೆಲಿ 3 ದಿನ ಏರ್ಪಾಡು ಮಾಡಿಕ್ಕಿದ್ದ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಚಾಲನೆ ಸಿಕ್ಕಿತು. ಪೇಟೆನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಅವ್ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಚಾಲನೆ ನೀಡಿದ. ಕಂದಾಯ, ಪಂಚಾಯತ್ ರಾಜ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಬೇರೆ ಬೇರೆ ಇಲಾಖೆ ಕಡೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗ ಶುರು ಆದೆ. ಈ ಅಭಿಯಾನದ ಬಗ್ಗೆಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಸರ್ಕಾರದ ನಿರ್ದೇಶನದ ಹಂಗೆ ಹರ್ ಘರ್ ತಿರಂಗ ಅಭಿಯಾನನ ಹಮ್ಮಿಕೊಳ್ಳಲಾಗುತ್ತು. ತಾ ಮಾತಾಡ್ದು ರಾಷ್ಟ್ರಧ್ವಜನ ಹಾರಿಸಿ ದೇಶಭಕ್ತಿ ಬಿಂಬಿಸುವ ಬಗ್ಗೆಲಿ ನಮ್ಮ ರಾಷ್ಟ್ರ ಪ್ರೇಮನ ಅಭಿವ್ಯಕ್ತಗೊಳಿಸುವ ಹಂಗೆ ಕರೆ ಕೊಟ್ಟು ಈ ಸಮಯದಲ್ಲಿ ಆಗಸ್ಟ್ 13-15 ಮುಟ್ಟ ಮನೆಗಳ ಮೇಲೆ ತ್ರಿವರ್ಣ ಧ್ವಜದ ವಿಶೇಷ ಅಭಿಯಾನ ಯಶಸ್ವಿಗೊಳಿಸುವಂಗೆ ಜಿಲ್ಲಾಡಳಿತ ಕೇಳಿಕೊಂಡಳು. ವಿರಾಜಪೇಟೆ ತಹಶೀಲ್ದಾರ್ ಅನಂತ ಶಂಕರ್ ಅವು ವರ್ಗಾವಣೆ ಆಗಳು. ಹೊಸ ತಹಶೀಲ್ದಾರ್ ಆಗಿ ಕೈಕೇರಿ ನಿವಾಸಿ ಮಡಿಕೇರಿಲಿ ತಹಶೀಲ್ದಾರ್ ಆಗಿ ಚಾಕ್ರಿ ಮಾಡ್ತಿದ್ದ ಹೊರ ಜಿಲ್ಲೆಗೆ ವರ್ಗಾವಣೆಗೊಂಡಿದ್ದ ಪ್ರವೀಣ್ ರವರ್ನ ವಿರಾಜಪೇಟೆ ತಹಶೀಲ್ದಾರ್ ಆಗಿ ನೇಮಿಸಿಯಳು. ಇಂದು ಪ್ರವೀಣ್ ಅವು ವಿರಾಜಪೇಟೆ ತಾಲೂಕು ಕಚೇರಿಲಿ ತಹಶೀಲ್ದಾರ್ ಅವರಿಂದ ಅಧಿಕಾರ ಸ್ವೀಕರಿಸಿದವು. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿ ಕಡೆಯಿಂದ ಸೆಪ್ಟೆಂಬರ್ 23 ಅಕ್ಟೋಬರ್ 2 ಮುಟ್ಟ ಪೇಟೆಯಲ್ಲಿ ಆಯೋಜಿತ ಮಡಿಕೇರಿ ದಸರಾ ಜನೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಲಾ ತಂಡದಿಂದ ಅರ್ಚನಾ ಕರ್ದೊಳು. ಸಮಿತಿನ ಅಧ್ಯಕ್ಷ ಕೂಡೇಕಲ್ ಸಂತೋಷ್ ಅವು ಪ್ರಕಟಣೆಗೆ ತಿಳಿಸಿಯಳು. ಮಡಿಕೇರಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕಡೆಯಿಂದ 2024 ವರ್ಷದ ಗೌರವ ಇನಾಮನ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಕಲೆ ಅಧ್ಯಯನ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮಹಾಮನ್ಯರಿಂದ ಅರ್ಚನಾ ಕರ್ದೊಳು ತಲಾ ಒಬ್ಬರಂಗೆ 3 ಸಾಧಕರನ್ನ ಅಕಾಡೆಮಿನ ಗೌರವ ಇನಾಮಿಗೆ ಆಯ್ಕೆ ಮಾಡಲಾದೆ. ಅರ್ಜಿಗಳನ್ನ ಸ್ವತಃ ಸಾಧಕರು ಸಲ್ಲಿಸಕ ಅರ್ಜಿ ಸಲ್ಲಿಸಿಕೆ ಇದೇ ಸೆಪ್ಟೆಂಬರ್ 11 ಕಡೆಯ ದಿನ ಆವುಟು. ಇನಾಮ್ಗೆ ಅರ್ಜಿ ಸಲ್ಲಿಸಿಕೆ ಲಕೋಟೆ ಮೇಲೆ ಗೌರವ ಪ್ರಶಸ್ತಿ 2024 ಯೋಜನೆನ ಬರ್ದು ಅರ್ಜಿ ವಿವರಗಳನ್ನ ಅಧ್ಯಕ್ಷರು ರಿಜಿಸ್ಟರ್ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಾಫಿ ಕೃಪಾ ಕಟ್ಟಡ 1 ಮಹಡಿ ರಾಜಸೀಟ್ ರಸ್ತೆ ಮಡಿಕೇರಿ ಇಲ್ಲಿಗೆ ಸಲ್ಲಿಸಕ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಚೇರಿಯಿಂದ ಕೇಳಿ ತಿಳ್ಕನಕ. ಕೊಡಗು ಜಿಲ್ಲಾಡಳಿತ ಕಡೆಯಿಂದ 79 ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 ಹೊತ್ತಾರೆ 9 ಪೇಟೆನ ಕೋಟೆ ಅಂಗಳಲ್ಲಿ ನಡೆದದೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ್ ಅವು ಧ್ವಜಾರೋಹಣ ಮಾಡುವೆ. ಈ ಕಾರ್ಬಾರ್ಲಿ ಶಾಸಕರು ಸಂಸದರು ಜಿಲ್ಲಾಧಿಕಾರಿಗ ಪೊಲೀಸ್ ವರಿಷ್ಠಾಧಿಕಾರಿಗ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2025-26 ಸಾಲಿನ ಖಾಲಿ ಇದ್ದ 11 ತರಗತಿನ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಪ್ರವೇಶಕ್ಕೆ ಅರ್ಚನಾ ಕರ್ದೊಳು. ಅರ್ಜಿ ಹಾಕಿಕೆ ಆಗಸ್ಟ್ 20 ಕಡೆಯ ದಿನ ಆಗುಟ್ಟು. ಜಾಸ್ತಿ ಮಾಹಿತಿ ಬೇಕಾರೆ ನವೋದಯ ಶಾಲೆಯ 9481426184 ಇದರಿಂದ ಕೇಳಿ ತಿಳ್ಕನಕೃತ. ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ಮಾಹಿತಿ ಕೊಟ್ಟಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಆಗಸ್ಟ್ 13ರಂದು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಸೋಮರ್ಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ಪುಕಾರ್ಗಳಿದ್ದರೆ ಅರ್ಜಿ ಸಲ್ಲಿಸಕ್ ನೋಟರಿಂದ ಅಫಿಡವಿಟ್ ಮರದ ಅರ್ಜಿನ ತಕಂಡವೇ ಸರ್ಕಾರಿ ಕಚೇರಿಲಿ ಸತಾಯಿಸದು ದುಡ್ಡು ಕೇಳ್ದು ಬೇರೆ ಬೇರೆ ತೊಂದರೆ ತಾಪತ್ರೆಗಳಿದ್ದರೆ ದೂರುಗಳನ್ನ ನೀಡಕ್ಕೆ ಸಾರ್ವಜನಿಕರು ಈ ಅವಕಾಶನ ಸದುಪಯೋಗ ಪಡ್ಕೊಳ್ಳುವಂಗೆ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಯೋಳೋ. 2 ಲೀಟರ್ಗಿಂತ ಕಮ್ಮಿ ಪ್ರಮಾಣದ ನೀರಿನ ಬಾಟಲ್ ಮಾರಾಟ ಮಾಡದ ಹಂಗೆ ಮಡಿಕೇರಿ ನಗರ ಚೇಂಬರ್ ಆಫ್ ಕಾಮರ್ಸ್ ವರ್ತಕರಲ್ಲಿ ಮನವಿನ ಮಾಡಿಕೊಂಡಳೋ. ಪತ್ರಿಕಾ ಪ್ರಕಟಣೆ ನೀಡಿದ ಚೇಂಬರ್ ಆಫ್ ಕಾಮರ್ಸ್ ನಗರಾಧ್ಯಕ್ಷೆ ಸಂತೋಷ್ ಅನ್ವೇಕರ್ ಹಂಗೆ ಜಿಲ್ಲಾ ನಿರ್ದೇಶಕರು ಧನಂಜಯ್ ಎಂಆರ್ ಅವು ಮನಾರ ಪರಿಸರಕ್ಕೆ 2 ಲೀಟರ್ಗಿಂತ ಕಮ್ಮಿ ಪ್ರಮಾಣದ ನೀರಿನ ಬಾಟಲ್ ಮಾರದಂಗೆ ಸಗಟು ವ್ಯಾಪಾರಸ್ಥರ ಹಂಗೆ ಚಿಲ್ಲರೆ ಮಾರಾಟ ಮಾಡದ ಹಂಗೆ ಅಂಗಡಿ ಮಾಲೀಕರೊಟ್ಟಿಗೆ ಕಳೆದ ಜನವರಿಯಿಂದ ಮನವಿನ ಮಾಡಿಕೊಂಡಳೋ. ಆಗಸ್ಟ್ 1ರಿಂದ ನೀರಿನ ಬಾಟಲಿಗಳ ಮಾರಾಟನ ಕಡ್ಡಾಯ ಆಗಿ ನಿಷೇಧಿಸಲೋತ ತಿಳಿಸಿಯೋಳೋ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಇದೀಗ ಬಂದ ನಿಧನ ಸುದ್ದಿ. ಕಟ್ಟೆಮಾಡ ಗ್ರಾಮ ಹತ್ರ ಅಚ್ಚಕಾಳರ ಪೌತಿ ಕಾಳಪ್ಪ ಎಂಗಡಮೋ ಅಚ್ಚಕಾಳರ ಸುರೇಶ್ ಕಾವೇರಪ್ಪ ಎಂಗ ಇಂದು ಮರಣಪಟ್ಟಿತ್ತು. 53 ಬೈತ್ರ ಅಚ್ಚಕಾಳರ ಸುರೇಶ್ ಕಾವೇರಪ್ಪ ಎಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಂತ್ರ ಮೀದ ಎಂಗಡ ಒಕ್ಕತೋಟುಗಳತ್ತು ನಡಪ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಡ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22 5571. ಗೆಟ್ ರೆಡಿ ಕೊಡಗು, ಎಲ್ಲ ವಯಸ್ಸಿನವರು ಕಾತರದಿಂದ ನಿರೀಕ್ಷಿಸುತ್ತಿರುವ ಹಾಗೂ ಹಿಂದಿನ ರೋಮಾಂಚಕ ಅನುಭವವನ್ನು ಮರುಕಳಿಸುವ ಅದ್ಭುತವಾದ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ ನ 4ನೇ ಆವೃತ್ತಿ ಗೋಣಿಕೊಪ್ಪದ ಕರಂಬಯ್ಯಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ ಹಾಗೂ ಎನ್ಇಬಿ ಆಶ್ರಯದಲ್ಲಿ ಇದೇ 2025ರ ಸೆಪ್ಟೆಂಬರ್ 7ರಂದು ನಡೆಯಲಿದೆ. 21 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಮ್ಯಾರಥಾನ್ ನಲ್ಲಿ ನಿಮ್ಮ ಕುಟುಂಬದೊಂದಿಗೆ ಭಾಗವಹಿಸಿ ಮಜಾ ಮಾಡಿ. ಪ್ರತಿ ಸ್ಪರ್ಧೆಗೆ ಆಕರ್ಷಕ ಟೀಶರ್ಟ್, ಆಕರ್ಷಕ ಮೆಡಲ್, ರುಚಿಕರವಾದ ಬ್ರೇಕ್ಫಾಸ್ಟ್ ನೀಡಲಾಗುವುದು ಹಾಗೂ ಕಣ್ಮನ ಸೆಳೆಯುವ ಕೊಡವ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಎಂದಿನಂತೆ ಫೆಡರಲ್ ಬ್ಯಾಂಕ್, ಲೋಪಮುತ್ರ ಹಾಸ್ಪಿಟಲ್ ಹಾಗೂ ಟಾಟಾ ಕಾಫಿಯವರು ನಮ್ಮ ಈ ಸಾಂಪ್ರದಾಯಿಕ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ ಗೆ ಕೈ ಜೋಡಿಸಿದ್ದು ರನ್ ಫಾರ್ ಲವ್, ಫಾರ್ ಕೂಲ್ ಅಂಡ್ ಫಿನಿಶ್ ವಿತ್ ಹಾರ್ಟ್ ಎಂಬ ಧ್ಯೇಯದೊಂದಿಗೆ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಲಾಗಿದೆ. ಆಸಕ್ತರು ಸಂಪರ್ಕಿಸಿ ಕಾಲ್ಸ್ ಗೋಣಿಕೊಪ್ಪ, ಮೊಬೈಲ್ ನಂಬರ್ 9566774643, 9443905090901990786 ಅಥವಾ 9019907808. ಬೆಂಗೂರು ಗ್ರಾಮ ಪಂಚಾಯತಿ ಚೇರಂಬಾಣೆ, ಇದರ ಕೊಳಗದಾಳು ವಾರ್ಡ್ ಸಭೆ ಇದೆ 13ರಂದು. ನಾಳೆ ಬುಧವಾರ ಪೂರ್ವಾಹ್ನ 10 ಗಂಟೆಗೆ ಕೊಳಗದಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಮತಿ ಅನಿತಾ ಕೆಆರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಕೊಟ್ಟೂರು ವಾರ್ಡ್ ಸಭೆ ನಾಳೆ ಬುಧವಾರ ಅಪರಾಹ್ನ 2 ಗಂಟೆಗೆ ಪಂಚಾಯತಿ ಕಚೇರಿ ಆವರಣದಲ್ಲಿ ಬಶೀರ್ ಕೆಎಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಆಯಾಯ ವಾರ್ಡ್ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಬೆಂಗೂರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಇದೇ ಆಗಸ್ಟ್ 7ರಿಂದ. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ₹3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನ್ನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ.